ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಕ್ವಿಕರ್ ಬಜಾರ್ ನಲ್ಲಿ 1000 ರೂಪಾಯಿಯಂತೆ 12 ಇಎಂಐ ಪಾವತಿಸಿ 14,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ನಿಮ್ಮದಾಗಿಸಿ. ಕಂಡೀಷನ್ ಸಪ್ಲೈ. ಸಂಪರ್ಕಿಸಿ ಕ್ವಿಕರ್ ಬಜಾರ್ ಅಪೋಸಿಟ್ ಸೆಂಟ್ರಲ್ ಬ್ಯಾಂಕ್ ಕೊಯ್ನೂರ್ ರೋಡ್ ಮಡಿಕೇರಿ ಮತ್ತು ಅಪೋಸಿಟ್ ಡಿಸಿಸಿ ಬ್ಯಾಂಕ್ ನಾಪೋಕ್ಲು. ಕಾಲ್ 9900027 0049. ಸುದ್ದಿ ಸಮಾಚಾರ ಓದಿಂಡುಳ ಬಟ್ಟಿರ ಪುಷ್ಪ ರಾಜಪ್ಪ. ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಎಂಡಕೊರು ಕಾರ್ಯಕ್ಕೆಲು ನಿನ್ನಂದು ಗೋಣಿಮರೂರು ಸರ್ಕಾರಿ ಸ್ಕೂಲ್ ನಡೆದ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮತ್ತು ರಸ್ತೆ ವಿದ್ಯುತ್ ಸಾರಿಗೆ ಕ್ಯಾಕೊಳ ಪಡಿತರ ಚೀಟಿ ಆರ್ಟಿಸಿ ಕೆರೆ ಒತ್ತುವರಿ ಸಮಸ್ಯೆ ಕಾಡಾನೆ ಹಾವಳಿ ಕೂಡ್ನನಿಕೆ ಜಿಲ್ಲೆರ ಪಲತರ ತೊಂದರೆ ತಾಪತ್ರರ ಮೀದ ಅಹವಾಲ್ ಸ್ವೀಕಾರ ತಾಪತ್ರಕ್ಕೆ ಪರಿಹಾರ ಕಾರ್ಯಕ್ರಮ ನಡೆದಿತು. ರಾಜ್ಯದ ಎಲ್ಲಾ ಗ್ರಾಮ ಪಂಚಾಯತ್ ಮಟ್ಟದ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯ ಪಿಡಿಒಕ್ಕೆ ವಿವಾಹ ನೋಂದಣಿ ಕಾರ್ಯ ಮಾಡುವನಿಕೆ ರಾಜ್ಯ ಸರ್ಕಾರ ಆದೇಶ ಮಾಡಿತು. ಇನ್ನು ಮಿನ್ನಕ್ಕೆ ರಿಜಿಸ್ಟರ್ ಮಂಗಲಾಪವು ಸಬ್ ರಿಜಿಸ್ಟರ್ ಆಫೀಸ್ಗೆ ಪೋಪ ಅವಶ್ಯಕತೆ ಇಲ್ಲ. ಗ್ರಾಮ ಪಂಚಾಯತ್ ಪಿಡಿಒ ಮಂಗಲಾನ ಪ್ರಮಾಣ ಪತ್ರ ಕೊಡಪ ಅಂದು ರಾಜ್ಯದ ಮುಖ್ಯಮಂತ್ರಿ ಎಣ್ಣಿತು. ವೈದ್ಯಕೀಯ ವಿಜ್ಞಾನ ಸಂಸ್ಥೆ ರಾಧನೆಲು ನಾಳೆ 18 ವಿಶ್ವ ಧ್ವನಿ ದಿನತ್ರ ಮಾರಿಪತ್ತು ಮಜಣ 3 ಗಂಟೆಯಿಂದ 4 ಗಂಟೆಗೆ ತನೆ ಲೈವ್ ವೆಬಿನಾರ್ ನಡಪ. ಅವರ ಧ್ವನಿ ಬಳಕೆ ಮಾಡುವ ಉಪಾದ್ರಿಯ ಪಾಠಕಾರ ಈ ಕಾರ್ಯಕ್ರಮದ ಪ್ರಯೋಜನ ಪಡೆದೋನಿಕೆ ಡಾ ಶ್ವೇತಾ ಅರಿಚಿಟಿತು. ಅಂಡರ್ 16 ಬಯತ್ರ ಆ ಮಕ್ಕಳ ವಿಭಾಗತ್ರ ಕೆಎಸ್ಸಿಎ ಅಕಾಡೆಮಿ ಕ್ರಿಕೆಟ್ ತರಬೇತಿ ಶಿಬಿರಕ್ಕೆ ಇದೇ ತಿಂಗಳ 21 ಪೊಲಾಕ 8 ಗಂಟೆಯಿಂದ ಮಡಿಕೇರಿರ ಕೊಡಗು ವಿದ್ಯಾಲಯ ಕಳಿಪರಂಬಲ ಆಯ್ಕೆ ನಡಪ. 2006 ಸೆಪ್ಟೆಂಬರ್ 1 ಪುಟ್ಟನ 14 ಬಯತ್ ದುಂಬನ ಮಕ್ಕ ಜನನ ದೃಢೀಕರಣ ಪತ್ರ ಎಡುತ್ತ ಬರೊಂಡು ಆಯ್ಕೆ ಆನವು 23 ಮಂಗಳೂರು ಮಿಲಾಗ್ರಿಸ್ ಚರ್ಚ್ ಕಳಿಪರಂಬಲ ನಡಪ ಆಕಿರಿ ಆಯ್ಕೆಲು ಕೂಡಿಯಾಡೊಂದು ವಾಂಡರರ್ಸ್ ಕ್ಲಬ್ರ ಕಾರ್ಯದರ್ಶಿ ಅರಿಚಿಟಿತು. ಇಕ್ಕಾಯಿತು ನಡೆದ ಎಸ್ಎಸ್ಎಲ್ಸಿ ಕಾಲತ್ರ ಪರೀಕ್ಷೆಯ ಪೇಪರ್ ತಿದ್ದುವ ಕಾರ್ಯ ಇದೇ 21 ರಾಜ್ಯತ್ರ 284 ಕೇಂದ್ರತ್ ನಡಪ. ಅನ್ನನೇ ಮೇ 12 ಫಲಿತಾಂಶ ಪ್ರಕಟಾಪ ಸಾಧ್ಯತೆ ಉಂಡೆಂದು ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯ ಪ್ರಕಟಣೆ ಎಣ್ಣೀತು. ಇದೇ ತಿಂಗಳ 20 ನಡಪ ದಂಡನೆ ಪಿಯುಸಿ ಪರೀಕ್ಷೆ ಎಳೆದುವ ಮಕ್ಕಳಿಗೆ ತಂಗಡ ಮನೆಯಿಂದ ಪರೀಕ್ಷಾ ಕೇಂದ್ರಕ್ಕೆ ತನೆ ಪೋಪಕ್ಕೆ ಕೆಎಸ್ಆರ್ಟಿಸಿ ಬಣ್ಣೆ ಅವಕಾಶ ಮಾಡಿಕೊಡ್ತಿತ್ತು. ಅನ್ನನೆ ಬಸ್ ಡ್ರೈವರ್ ಕಂಡಕ್ಟರ್ಸ ಮಕ್ಕ ಪರೀಕ್ಷಾ ಕೇಂದ್ರದ ಪಕ್ಕ ಪತ್ತೋಕ್ಕೆ ಉಳಿಯೋಕ್ಕೆ ಸಹಕಾರ ಕೊಡಕೊಂಡು ಮಕ್ಕ ಹಾಲ್ ಟಿಕೆಟ್ ಕಾಟಿತು ಪ್ರಯಾಣ ಮಾಡಲು ಎಂದು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮತ್ರ ಪ್ರಕಟಣೆ ಅರಿಚಿಟಿತು. ಕೊಡಗು ಜಿಲ್ಲಾ ಕನ್ನಡ ಸಿರಿ ಸ್ನೇಹ ಬಳಗ ಕರ್ನಾಟಕ ಲೇಖಕಿಯರ ಸಂಘ ಕೊಡಗು ಜಿಲ್ಲಾ ಘಟಕತ್ರ ಕೂಟಾದ ನೆಲೆ ಇಂದು ಕುಶಾಲನಗರ ಕಾವೇರಿ ನಿಸರ್ಗಧಾಮತ್ತು ಯುಗಾದಿ ಕವಿಗೋಷ್ಠಿ ನಡೆದಿತು. ಗೋಣಿಮರೂರ್ಲು ನಿನ್ನಂದು ನಡೆದ ಜಿಲ್ಲಾಧಿಕಾರಿ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮದ ಹಾಜರಿಂದ ಭೂ ದಾಖಲೆ ಇಲಾಖೆಯ ಉಪನಿರ್ದೇಶಕ ಜಿಲ್ಲೆಯಲ್ಲಿ 547 ಕೆರೆ ಉಂಡು ಇಲ್ಲಿ 79 ಕೆರೆ ಒತ್ತುವರಿಯಾಯಿತು. ಶೇಕಡ 50% ಒತ್ತುವರಿಯಾದ ಕೆರೆನ ರಕ್ಷಣೆ ಮಾಡಿತು. ಅನ್ನನೆ ಬಾಕಿ ಉಳ್ಳನೋ ತೆರವು ಮಾಡಿತು ಕೆರೆ ಸಂರಕ್ಷಣೆ ಮಾಡುವ ಅಂದು ಎಣ್ಣಿಚಿ. ಕೋವಿಡ್ ಅಂಟು ಕಾಯಿಲೆತ್ರ ಮಾರಿಪತ್ತು ಕೈಂಜ ದಂಡ ಕಾಲತಿಂಜ ಸ್ಕೂಲ್ ಸರಿಯಾಯಿತು ನಡೆದಿತ್ತಲ್ಲ ಮಕ್ಕ ಅಳುತ್ತಲು ಬಾರಿ ಬಯ್ಯಕಾಯಿತು ಇಲ್ಲಿ ಪೆರ್ತ್ ಮಾರ್ಪಾಡು ಆಂಡು ಬಪ್ಪ ಶೈಕ್ಷಣಿಕ ಸಾಲಲು 15 ಮುಪ್ಪಡೆ ಅಣ್ಣಕ ಮೇ 16 ಎಲ್ಲಾ ಕ್ಲಾಸ್ ಶುರುವಪ್ಪ 10 ಪಿಂಜ 12 ಕ್ಲಾಸ್ ಮಕ್ಕಳ ಪಾಠತ್ನ ಕಮ್ಮಿ ಮಾಡುಲ ಆನ್ಲೈನ್ ಕ್ಲಾಸ್ ಸಹ ಇಪ್ಪಲ ಎಂದು ಶಿಕ್ಷಣ ಮಂತ್ರಿ ಬಿಸಿ ನಾಗೇಶ್ ಎಣ್ಣಿತು. ಜಿಲ್ಲಾಡಳಿತ ಆರೋಗ್ಯ ಇಲಾಖೆ ಅನ್ನನೆ ಬೊರೆ ಬೊರೆ ಇಲಾಖೆಯ ಕೂಟಾದ ನೆಲು ಮಡಿಕೇರಿ ಕುಶಾಲನಗರ ಪಿಂಜ ಗೋಣಿಕೊಪ್ಪತ್ತು ತಾಲೂಕು ಮಟ್ಟದ ಆರೋಗ್ಯ ಮೇಳ ನಡಪಂದು ಆರೋಗ್ಯಾಧಿಕಾರಿ ಡಾ ವೆಂಕಟೇಶ್ ಅರಿಚಿಟಿತು. ಈ ಆರೋಗ್ಯ ಮೇಳತ್ತು ಸಾಮಾನ್ಯ ಕಾಯಿಲೆ ಕೆಮಿ ಮೂಕು ಕಣ್ಣು ಪಲ್ಲು ಸಕ್ಕರೆ ಬಿಪಿ ಕ್ಯಾನ್ಸರ್ ಐಸಿಟಿಸಿ ಆಪ್ತ ಸಮಾಲೋಚನೆ ಕ್ಷಯ ಕುಷ್ಠ ತಂಬಾಕು ಸೇವನೆಯಿಂದ ತೊಂದರೆ ತಾಪತ್ರೆ ಕೂಡನಿಕೆ ಎಲ್ಲಾ ತರತ್ರ ಪರಿಹಾರಕ್ಕೆ ಕುಟ್ಟು ಅಂದು ಆರೋಗ್ಯಾಧಿಕಾರಿ ಅರಿಚಿಟಿತು. ಇಲ್ಲಿಗೆ ವೇಟೆತ್ರ ಸುದ್ದಿ ಸಮಾಚಾರ ತಂದತ್ತು. ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು ಕ್ವಿಕರ್ ಬಜಾರ್ ಮಡಿಕೇರಿ ನಾಪೋಕ್ಲು. ಸುದ್ದಿ ಜೊಂಪೆ ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್. ಎಲ್ಇಡಿ ಫ್ರಿಡ್ಜ್ ವಾಷಿಂಗ್ ಮಿಷಿನ್ ಅಲ್ಮಿರಾ ಕಾಟ್ ಸೋಫಾ ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ನಿಯರ್ ಮಾರ್ಕೆಟ್ ಮಹದೇವಪೇಟೆ ಮಡಿಕೇರಿ. ಕಾಲ್ 0827200018. ಸುದ್ದಿ ಜಂಪೆ ಓರ್ತಿರೋ ಗುಡ್ಡೆಮನೆ ರೋಹಿಣಿ ಚಂದ್ರಶೇಖರ್. ಇದೇ ತಿಂಗಳ 20 ತಾರೀಕಿಗೆ ಜಿಲ್ಲಾಡಳಿತ ಆರೋಗ್ಯ ಇಲಾಖೆ ನಗರಾಭಿವೃದ್ಧಿ ಕೋಶ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಜಿಲ್ಲಾ ಆಯುಷ್ ಇಲಾಖೆ ಸೇರಿದಂತೆ ಬ್ಯಾರೆ ಬ್ಯಾರೆ ಇಲಾಖೆಗಳ ಕೂಡುಕೂಟಲಿ ಮಡಿಕೇರಿ ಕುಶಾಲನಗರ ಮತ್ತು ಗೋಣಿಕೊಪ್ಪಲಿ ತಾಲೂಕು ಮಟ್ಟದ ಆರೋಗ್ಯ ಮೇಳ ನಡೆದಿದೆ. ಆರೋಗ್ಯ ಮೇಳಲಿ ಕಿವಿ ಮೂಗು ತಪಾಸಣೆ, ಕಣ್ಣು ಪೊರೆ, ಹಲ್ಲು ತಪಾಸಣೆ, ಶುಗರ್, ಬಿಪಿ, ಕ್ಷಯ, ಕುಷ್ಠ ಸೇರಿದಂಗೆ ಬೇರೆ ಬೇರೆ ಕಾಯಿಲೆಗಳ ತಪಾಸಣೆ ಸೇರಿದಂಗೆ ಆರೋಗ್ಯಕ್ಕೆ ಸಂಬಂಧಪಟ್ಟ ಸೇವೆಗಳ ಮಾಹಿತಿಗಳೊಟ್ಟಿಗೆ ಆಧಾರ್ ಕಾರ್ಡ್ ಅಥವಾ ಪಡಿತರ ಚೀಟಿ ತಂದರೆ ಆಯುಷ್ಮಾನ್ ಭಾರತ ಆರೋಗ್ಯ ಕಾರ್ಡ್ ಇಲ್ಲದವಕ್ಕೆ ಕಾರ್ಡ್ ಪಡೆಯುವ ಸೌಕರ್ಯ ಇದ್ದು ಜನ ಇದರ ಉಪಯೋಗ ಪಡ್ಕೊಳಕು ಅಂತ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ಆರ್ ವೆಂಕಟೇಶ್ ನಾವು ತಿಳಿಸೋಳು. ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆನ ಕಿವಿ ಮೂಗು ಮತ್ತೆ ಗಂಟಲು ವಿಭಾಗ ಮತ್ತೆ ಅಖಿಲ ಭಾರತ ವಾಕ್ ಮತ್ತು ಶ್ರವಣ ಸಂಸ್ಥೆನ ಬಾಹ್ಯ ಸೇವಾ ಕೇಂದ್ರದ ಕಡೆಯಿಂದ ವಿಶ್ವ ಧ್ವನಿ ದಿನಾಚರಣೆನ ಬಗೆಯಲ್ಲಿ ನಾಳೆ ಮಧ್ಯಾಹ್ನ 3 ಗಂಟೆಯಿಂದ 4 ಗಂಟೆ ಮುಟ್ಟ ಲೈವ್ ವೆಬಿನಾರ್ ನಡೆದಿದೆ. ಪ್ರತಿ ವರ್ಷ ಏಪ್ರಿಲ್ 16ಕ್ಕೆ ವಿಶ್ವ ಧ್ವನಿ ದಿನಾಚರಣೆನ ಆಚರಣೆ ಮಾಡುತ್ತಿದ್ದು ಧ್ವನಿನ ಮಹತ್ವ ಮತ್ತೆ ತೊಂದರೆನ ಬಗೆಯಲ್ಲಿ ಅರಿವು ಮೂಡಿಸುವುದು ಈ ಕಾರ್ಯಕ್ರಮದ ಉದ್ದೇಶ ಆಯಿತು ಅಂತ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆನ ಕಿವಿ ಮೂಗು ಗಂಟಲು ವಿಭಾಗ ಹಂಗೆ ಅಖಿಲ ಭಾರತ ವಾಕ್ ಮತ್ತು ಶ್ರವಣ ಸಂಸ್ಥೆನ ಕಡೆಯಿಂದ ಗೊತ್ತಾಯಿತು. ಸರ್ಕಾರ ಸಾರ್ವಜನಿಕರ ಮನೆ ಬಾಗಿಲು ಹತ್ತಿರ ಹೋಗಿ ಜನರ ಸಮಸ್ಯೆಗಳನ್ನ ಕೇಳಿ ಪರಿಹಾರ ಕೊಡಿಕಾಗಿ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿ ಕಡೆ ಅಂತ ಹೇಳುವ ಕಾರ್ಯಕ್ರಮ ಹಾಕಿಕೊಂಡಿದ್ದು ಇದರಿಂದ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ಸಹ ಮೂಲಭೂತ ಸೌಕರ್ಯ ಸಿಕ್ಕಿಕೊಟ್ಟು ಅಂತ ಕುಶಾಲನಗರ ತಾಲೂಕು ತಹಸೀಲ್ದಾರ್ ಪ್ರಕಾಶ್ ನಾವು ಹೇಳೋಳು. ಸುಂಟಿಕೊಪ್ಪದ ಮಂಜುನಾಥಯ್ಯ ಮೀನಾಕ್ಷಮ್ಮ ಕಲ್ಯಾಣ ಮಂಟಪದಲ್ಲಿ ಜಿಲ್ಲಾಡಳಿತದ ಕಡೆಯಿಂದ ಏರ್ಪಾಡಾಗಿದ್ದ ಜಿಲ್ಲಾಧಿಕಾರಿ ನಡೆ ಹಳ್ಳಿ ಕಡೆ ಕಾರ್ಯಕ್ರಮದಲ್ಲಿ ಮಾತಾಡಿದ ಅವು ಭೂಮಿ ಸಮಸ್ಯೆ, ಪೌತಿ ಖಾತೆ ವರ್ಗಾವಣೆ, ಸಂಧ್ಯಾ ಸುರಕ್ಷಾ ಯೋಜನೆ, ವಿಧವಾ ವೇತನ, ಜಾತಿ ಆದಾಯ ದೃಢೀಕರಣ ಪತ್ರ, ಪಡಿತರ ಚೀಟಿ ಇಂಥದನ್ನೆಲ್ಲ ಜನಕ್ಕೆ ಅಲ್ಲೇ ಒದಗಿಸಿಕೊಡುದು ಇಲ್ಲರೆ ಕಚೇರಿಯಲ್ಲಿ ಆದಷ್ಟು ಬೇಗ ಮಾಡಿಕೊಡುವ ಕಾರ್ಯಕ್ರಮ ಇದಾಗಿದ್ದು ಜನಗ ಇದರ ಪ್ರಯೋಜನ ಪಡ್ಕೊಳಕು ಅಂತ ಹೇಳ್ದು. ವಿಶ್ವ ಹಿಂದೂ ಪರಿಷತ್ನ ಕಡೆಯಿಂದ ನಾಳೆ ಕುಟ್ಟಲ್ಲಿ ಹಿಂದೂ ಸಮಾಜೋತ್ಸವ ಆಯೋಜನೆ ಮಾಡಿರುವ ಬಗ್ಗೆಯಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡಿಕಾಗಿ ಇಂದು ಮಧ್ಯರಾತ್ರಿ 12 ಗಂಟೆಯಿಂದ ನಾಳೆ ಮಧ್ಯರಾತ್ರಿ 12 ಗಂಟೆ ಮುಟ್ಟ ಕುಟ್ಟ ಮತ್ತೆ ಶ್ರೀಮಂಗಲ ಸುತ್ತಮುತ್ತನ 10 ಕಿಲೋಮೀಟರ್ ವ್ಯಾಪ್ತಿನ ಎಲ್ಲಾ ತರಹದ ಕಳ್ಳಂಗಡಿ, ಬಾರ್, ಹೋಟೆಲ್ ಮತ್ತೆ ಕ್ಲಬ್ಗಳಲ್ಲಿ ಕಳ್ಳು ಮಾರಾಟನ ನಿಷೇಧ ಮಾಡಿ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ನಾವು ಆದೇಶ ಹೊರಡಿಸೋಳು. 16 ವರ್ಷ ಒಳಗಿನ ವಯಸ್ಸಿನ ಐದಂಗಳ ವಿಭಾಗದ ಕೆಎಸ್ಸಿಎ ಅಕಾಡೆಮಿ ಕ್ರಿಕೆಟ್ ತರಬೇತಿ ಶಿಬಿರಲ್ಲಿ ಭಾಗವಹಿಸಿಕೆ ಆಯ್ಕೆ ಕಾರ್ಯ ಇದೇ ತಿಂಗಳ 21ನೇ ತಾರೀಕು ಹೊತ್ತಾರೆ 8 ಗಂಟೆಯಿಂದ ಮಡಿಕೇರಿನ ಕೊಡಗು ವಿದ್ಯಾಲಯ ವಿದ್ಯಾಸಂಸ್ಥೆನ ಆವರಣದಲ್ಲಿ ನಡೆದಿದೆ. 14 ವರ್ಷ ತುಂಬಿದ ಐದಂಗ ಈ ಆಯ್ಕೆ ಪ್ರಕ್ರಿಯೆಯಲ್ಲಿ ಭಾಗವಹಿಸಕಂತ ಗೊತ್ತಾಯಿತು. ಇದೇ ತಿಂಗಳ 22ನೇ ತಾರೀಕಿಂದ ಮೇ 18ನೇ ತಾರೀಕು ಮುಟ್ಟ ನಡೆಯಕ್ಕಿರುವ 2ನೇ ಪಿಯುಸಿ ವಾರ್ಷಿಕ ಪರೀಕ್ಷೆನ ಪೊರ್ಲೂಲಿ ನಡೆಸಿಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೆಚ್ಚುವರಿ ಜಿಲ್ಲಾಧಿಕಾರಿ ಡಾ ನಂಜುಂಡೇಗೌಡನವು ಸೂಚನೆ ಕೊಟ್ಟಳು. ಈ ಬಗೆಯಲ್ಲಿ ನಡೆದ ಪೂರ್ವಭಾವಿ ಸಭೆಯಲ್ಲಿ ಮಾಹಿತಿ ಪಡ್ಕೊಂಡು ಮಾತಾಡಿದ ಅವು ಈ ಬಗೆಯಲ್ಲಿ ಎಲ್ಲಾ ಹಂತದ ಅಧಿಕಾರಿಗ ಹೆಚ್ಚು ಗಮನ ಕೊಟ್ಟು ಕೆಲಸ ಮಾಡಕು ಅಂತ ಹೇಳೋಳು. ಈ ಸಲ ಕೊಡಗು ಜಿಲ್ಲೆಯಲ್ಲಿ 6050 ವಿದ್ಯಾರ್ಥಿಗ ಪರೀಕ್ಷೆ ಬರೆಯಕ್ಕಿದ್ದು ಜಿಲ್ಲೆಯ ಒಟ್ಟಾರೆ 17 ಕೇಂದ್ರಗಳಲ್ಲಿ 2ನೇ ಪಿಯುಸಿ ಪರೀಕ್ಷೆ ನಡೆದಿದೆ. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827220018. ಆತ್ಮೀಯ ಕೇಳುಗರೆ, ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರಸಾರವಾಗಲಿರುವ ಪತ್ರಾಧಾರಿತ ಪತ್ರ ಸೌರಭ ಕಾರ್ಯಕ್ರಮಕ್ಕಾಗಿ ನೀವು ನಿಮ್ಮ ಸ್ವರಚಿತ ಕಥೆ, ಕವನ, ಚುಟುಕುಗಳು, ಲೇಖನ, ಸವಿರುಚಿ, ನೀವು ಭೇಟಿ ನೀಡಿದ ಪ್ರವಾಸಿ ತಾಣಗಳು ಹಾಗೂ ಐತಿಹಾಸಿಕ ಸ್ಥಳಗಳ ವಿಶೇಷತೆ, ಅನುಭವಗಳನ್ನು ಸಂಕ್ಷಿಪ್ತವಾಗಿ ನಮ್ಮೊಂದಿಗೆ ಹಂಚಿಕೊಳ್ಳಬಹುದು. ಈ ತಿಂಗಳ 21ರೊಳಗೆ ನಿಮ್ಮ ಪತ್ರಗಳು ನಮ್ಮ ಕೈ ಸೇರಲಿ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರ ಸೌರಭ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ ಮಡಿಕೇರಿ, 571201. ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಸಮಯ 7 ಗಂಟೆ ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ. ಆಕಾಶವಾಣಿಯ ಅಮೃತ ಮಹೋತ್ಸವ ವಿಶೇಷ ಏರ್ ನೆಕ್ಸ್ಟ್, ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ದೇಶದ 75ನೇ ಸ್ವಾತಂತ್ರ್ಯ ಮಹೋತ್ಸವ ಸಂದರ್ಭದಲ್ಲಿ ಕಾಲೇಜು ಪ್ರತಿಭೆಗಳಿಗೆ ಆಕಾಶವಾಣಿಯ ವೇದಿಕೆ ಏರ್ ನೆಕ್ಸ್ಟ್, ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ಯುವ ಶ್ರೋತೃಗಳೇ, ಇಂದಿನ ಏರ್ ನೆಕ್ಸ್ಟ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಧಾರವಾಡದ ಎಸ್ಡಿಎಂ ಇಂಜಿನಿಯರಿಂಗ್ ಕಾಲೇಜಿನ ವಿದ್ಯಾರ್ಥಿಗಳಾದ ನಿಖಿಲ್ ಜುಜಗಾಂವ್, ಮಲ್ಲಿಕಾರ್ಜುನ್ ವಾಲೇಕಾರ್, ಅಕ್ಷಯ್ ಕುಮಾರ್ ಗುರು ಒಡೆಯರ್, ಸ್ಫೂರ್ತಿ ವಪ್ಪಾರಿ ಮತ್ತು ಸ್ನೇಹಾ ಭಟ್. ಗುರುಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರುಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಮೊದಲ ವಂದಿತ ವಿನಾಯಕನಿಗೆ ನಮಿಸುತ್ತಾ ಯುವ ಕೇಳುಗರಿಗೆಲ್ಲರಿಗೂ ನಮಸ್ಕಾರ. ಏರ್ ನೆಕ್ಸ್ಟ್ ಕಾರ್ಯಕ್ರಮಕ್ಕೆ ಸರ್ವರಿಗೂ ಸ್ವಾಗತ. ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ಇವತ್ತು ನಾವು ಎಸ್ಡಿಎಂ ಇಂಜಿನಿಯರಿಂಗ್ ಕಾಲೇಜ್ ಧಾರವಾಡದ ವಿದ್ಯಾರ್ಥಿಗಳು ಸೇರಿದ್ದೇವೆ. ನಾನು ಸ್ನೇಹಾ ಭಟ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ವಿಭಾಗದವಳು. ಹಾಗೆಯೇ ನನ್ನ ಜೊತೆ ನನ್ನ ಹೆಸರು ನಿಖಿಲ್ ವಿ ಜುಜಗಾಂವ್. ನಾನು ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಡಿಪಾರ್ಟ್ಮೆಂಟ್ ನಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಮಲ್ಲಿಕಾರ್ಜುನ್ ವಾಲೇಕಾರ್. ನಾನು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಕ್ಷಯ್ ಕುಮಾರ್ ಗುರು ಒಡೆಯರ್. ನಾನು ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ವಿಭಾಗದಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನಾನು ಸ್ಫೂರ್ತಿ ವಪ್ಪಾರಿ, ಎಲೆಕ್ಟ್ರಿಕಲ್ ವಿಭಾಗದಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ಇವತ್ತು ನಾವೆಲ್ಲ ಸೇರಿ ಆಯ್ಕೆ ಮಾಡಿರುವಂತಹ ಒಂದು ಸುಂದರವಾದಂತಹ ವಿಷಯ ಗ್ರಾಮೀಣ ಅಭಿವೃದ್ಧಿಯಲ್ಲಿ ತಂತ್ರಜ್ಞಾನದ ಪಾತ್ರ ಎಂಬಂತಹ ವಿಷಯ. ಹೌದು, ಹನಿ ಹನಿ ಕೂಡಿದರೆ ಹಳ್ಳ ಎಂಬಂತೆ ಗ್ರಾಮಗಳ ಅಭಿವೃದ್ಧಿಯು ದೇಶದ ಅಭಿವೃದ್ಧಿ. ಬೆಳುವಲದ ಮಡಿಲಲ್ಲಿ ಬೆವರ ಹನಿ ಬಿದ್ದಾಗ, ಬೆಳುವಲದ ಮಡಿಲಲ್ಲಿ ಬೆವರ ಹನಿ ಬಿದ್ದಾಗ, ಒಂದೊಂದು ಬೆವರ ಹನಿ ಮುಟ್ಟಾಯ್ತದು, ರಾಗಿಯ ಜ್ವಾಳದ ಚೆನೆಯಾಯ್ತದು. ಒಂದೊಂದು ಬೆವರ ಹನಿ ಮುಟ್ಟಾಯ್ತದು, ಎಲ್ಲರ ಅನ್ನದ ಸುತ್ತಾಯ್ತದು. ಬೆಳುವಲದ ಮಡಿಲಲ್ಲಿ ಇಡಬೇಕು ಭಕ್ತಿ, ಬಡತನವ ಓದ್ಬೋದು ಅದು ಒಂದೇ ಯುಕ್ತಿ. ದುಡಿಯೋರೆ ನಾಡಿನ ಬಲು ದೊಡ್ಡ ಶಕ್ತಿ, ಬೆಳೆಯೋರ ಕೈಗಳೇ ದೇಶಕ್ಕೆ ಆಸ್ತಿ. ಈ ನಮ್ಮ ಶಕ್ತಿ ನಾವು ಕಂಡ ಕನಸೆಲ್ಲ ನನಸಾಯ್ತದೆ. ಬೆಳುವಲದ ಮಡಿಲಲ್ಲಿ ಜವರ ಹನಿ ಬಿದ್ದಾಗ, ಭೂದೇವಿ ನಗ್ತಾಳೆ, ಭೂದೇವಿ ನಗ್ತಾಳೆ. ಆವಾಗ್ಲೇ ನೆಲವೆಲ್ಲ ಹಸಿರಾಯ್ತದು, ಎಲ್ಲರ ಬಾಡಿನ ಉಸಿರಾಯ್ತದು. ಬೆಳುವಲದ ಮಡಿಯಲ್ಲಿ ದೇವರ ಹನಿ ಬಿದ್ದಾಗ, ಒಂದೊಂದು ದೇವರ ಹನಿ ಮುತ್ತಾಯ್ತದು. ಒಂದೊಂದು ಹನಿ ಮುಟ್ಟಾಯ್ತದೋ, ಎಲ್ಲರ ಅನ್ನದ ಸುತ್ತ. ಗ್ರಾಮ ಎಂದ ಕೂಡಲೇ ನಮ್ಗೆಲ್ಲ ನೆನಪಾಗೋವನೇ ರೈತ. ಯೋಧ ಇಲ್ಲದೆ ಇರೋ ಸೇನೆ, ರೈತ ಇಲ್ಲದೆ ಇರೋ ದೇಶ ಯಾವತ್ತೂ ಉದ್ಧಾರವಾಗಲ್ವಂತೆ. ದೇಶದ ಅಭಿವೃದ್ಧಿಗೆ ಗ್ರಾಮಗಳ ಅಭಿವೃದ್ಧಿ ಮುನ್ನುಡೆ ಬರೆಯುತ್ತದೆ. ಮಹಾತ್ಮ ಗಾಂಧೀಜಿ ಅವರು ಹೇಳಿದಂತೆ, ದೇಶದ ಅಭಿವೃದ್ಧಿಯನ್ನು ನೋಡುವುದಾದರೆ ಗ್ರಾಮದಲ್ಲಿ ನೋಡು ಎಂಬಂತೆ ಇದೆ. ಅಂತಹ ಗ್ರಾಮಗಳ ಅಭಿವೃದ್ಧಿ ಹೊಸ ಹೊಸ ತಂತ್ರಜ್ಞಾನದಿಂದ ಹೇಗೆ ಮಹತ್ವವಾದ ಪಾತ್ರವನ್ನ ವಹಿಸುತ್ತೆ ಎಂಬುದನ್ನ ನಾವೆಲ್ಲ ಈಗ ಚರ್ಚಿಸೋಣ. ನನ್ನೊಂದಿಗೆ ಮೊದಲಿಗೆ ಇದ್ದಾರೆ ನಿಖಿಲ್ ಅವರು. ನಿಖಿಲ್ ಅವರೇ, ಸ್ವಾಗತ ಕಾರ್ಯಕ್ರಮಕ್ಕೆ. ಧನ್ಯವಾದ ಸ್ನೇಹ, ನನ್ನನ್ನ ಪರಿಚಯ ಮಾಡಿಕೊಟ್ಟಿದ್ದಕ್ಕಾಗಿ. ಮೊದಲೇದಾಗಿ ನೀವು ಹೇಳಿದ್ದು ನಿಜ, ರೈತ ಅಂದ್ರೆ ಹಳ್ಳಿಯ ಸೊಬಗು ನೆನಪಾಗುತ್ತೆ. ಅದ್ರ ಜೊತೆಗೆ ನಾವು ಹಳ್ಳಿ ಜನರನ್ನ ನಾವು ಹೇಗೆ ನೋಡ್ತಿದ್ದೀವಿ ಅನ್ನೋ ದೃಷ್ಟಿನೂ ತುಂಬಾ ಮುಖ್ಯ ಆಗಿರುತ್ತೆ. ಹಳ್ಳಿ ಜನರನ್ನ ನಾವು ಅನಕ್ಷರಸ್ಥ ಅನ್ನೋ ಮನೋಭಾವನೆಯಲ್ಲಿ ಪರಿಗಣಿಸಲ್ಪಟ್ಟಿದ್ದೇವೆ. ಆದ್ರೆ ನಿಜವಾಗಿ ಹೇಳ್ಬೇಕಂದ್ರೆ ದೇಶದ ಅತಿ ಅಮೂಲ್ಯ ಸಂಪತ್ತಂದ್ರೆ ರೈತ ಆಗಿದ್ದಾನೆ. ಹಳ್ಳಿ ಜನರು ಇತ್ತೀಚೆಗೆ ತುಂಬಾ ಕಷ್ಟಗಳನ್ನ ಅನುಭವಿಸ್ತಾ ಇದ್ದಾರೆ. ಅದಕ್ಕಾಗಿ ನಾನು ನನ್ನ ಅನಿಸಿಕೆಗಳ ಮೂಲಕ ಅಂದ್ರೆ ತಂತ್ರಜ್ಞಾನಗಳನ್ನ ಯೂಸ್ ಮಾಡಿಕೊಂಡು ಹಳ್ಳಿಗಳಲ್ಲಿ ರೈತರು ಕೃಷಿಯಲ್ಲಿ ಹೇಗೆ ಅಭಿವೃದ್ಧಿ ಪಡಿಸ್ಕೋಬಹುದು, ಫಲವತ್ತತೆಗಳನ್ನ ಹೇಗೆ ಹೆಚ್ಚಿಸ್ಕೋಬಹುದು, ರೈತರ ಹಲವಾರು ಸಮಸ್ಯೆಗಳಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋ ಒಂದು ತಂತ್ರಜ್ಞಾನದಿಂದ ಅವರ ಸಮಸ್ಯೆಗಳನ್ನ ಹೇಗೆ ದೂರ ಮಾಡಬಹುದು ಅನ್ನೋದು ನನ್ನ ಒಂದು ಅಭಿಪ್ರಾಯನ ನಿಮ್ ಜೊತೆಗೆ ಹಂಚಿಕೊಳ್ಳಕ್ಕೆ ಇಷ್ಟಪಡ್ತೀನಿ. ಹಾ, ಖಂಡಿತ. ಅದನ್ನ ನೀವು ಹೇಗೆಲ್ಲ ನಾವು ಉಪಯೋಗಿಸ್ಕೋಬಹುದು ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡಬಹುದು. ಸರಿ, ಮೊದಲೇದಾಗಿ ನಾವು ಅಗ್ರಿಕಲ್ಚರಲ್ ಲ್ಯಾಂಡ್ ಗಳಲ್ಲಿ ಇತ್ತೀಚೆಗೆ ನೋಡ್ತಾ ಇದೀವಿ ಫಲವತ್ತತೆ ಸರಿಯಾಗಿ ಇರುವುದಿಲ್ಲ. ಪರಿಹಾರ ಏನಂದ್ರೆ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ನಾವು ಅಲ್ಲಿ ಬಳಸ್ಕೋಬಹುದು. ಮೊದಲೇದಾಗಿ ಈಗ ಸೆನ್ಸರ್ಗಳ ಬಳಕೆಗಳನ್ನ ನಾವು ಈಗ ಹೆಚ್ಚಿಗೆ ಮಾಡ್ತಿದ್ದೇವೆ. ಎಕ್ಸಾಂಪಲ್ ಆಗಿ ಆಪ್ಟಿಕಲ್ ಸೆನ್ಸರ್ಸ್, ಎಲೆಕ್ಟ್ರೋ ಕೆಮಿಕಲ್ ಸೆನ್ಸರ್ಸ್, ಹೀಗೆ ಹಲವಾರು ಸೆನ್ಸರ್ಗಳು ನಮ್ಮ ಯೂಸ್ಗಳಲ್ಲಿ ಈಗ ಬರ್ತಿವೆ. ಅದನ್ನ ನಾವು ಮಣ್ಣಿನ ಕೆಳಪದರದಲ್ಲಿ ಅಳವಡಿಸುವುದರಿಂದ ಮಣ್ಣಿನ ಫಲವತ್ತತೆ ನಮಗೆ ಆ ಡಾಟಾ ಮೂಲಕ ನಮಗೆ ತಿಳಿಯುತ್ತೆ. ಸೆಕೆಂಡ್ ಆಗಿ ಬರೋದು ಎಲೆಕ್ಟ್ರೋ ಕೆಮಿಕಲ್ ಸೆನ್ಸರ್ಸ್ ಅಂತ ಬರ್ತಿವೆ. ಇದನ್ನ ನಾವು ಬಳಸುವುದರಿಂದ ಪಿಎಚ್, ಮಣ್ಣಿನ ಪಿಎಚ್ ಎಷ್ಟಾಗಿರುತ್ತೆ, ಅದನ್ನ ನಾವು ಹೇಗೆ ಕಡಿಮೆ ಮಾಡಬಹುದು ಅಥವಾ ಹೆಚ್ಚಿಗೆ ಮಾಡಬಹುದು, ಇವೆಲ್ಲ ಪ್ರಮಾಣ ಕೂಡ ನಮಗೆ ಅದರಿಂದ ತಿಳಿಯುತ್ತೆ. ಸೊ ಇದು ತುಂಬಾ ದೊಡ್ಡ ಉಪಯೋಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಿಂದ ನಾವು ಪಡೆಯಬಹುದಾಗಿದೆ. ಸೆಕೆಂಡ್ ಆಗಿ ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ ಅಗ್ರಿಕಲ್ಚರ್ ವೆದರ್ ಸ್ಟೇಷನ್ ಅಂತ ನಾವು ಇಂಪ್ರೂವ್ ಮಾಡಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಉದಾಹರಣೆಗಾಗಿ ಈಗ ಸಿಟಿ ಜನರಿಗೆ ಇಲ್ಲಿನ ಹವಾಮಾನ ವೈಪರೀತ್ಯ ಏನೇ ಆದ್ರೂ ಬೇಗ ಇನ್ಫಾರ್ಮೇಶನ್ ಹೋಗ್ತಾ ಇರುತ್ತೆ ಅಲ್ವಾ? ಹೌದು, ಅದೇ ನಾವು ಹಳ್ಳಿ ಜನರಿಗೂ ಕೂಡ ಕೊಡಬಹುದಲ್ವಾ? ಅಕಾಲಿಕ ಮಳೆಗಳನ್ನೆಲ್ಲ ತಿಳ್ಕೊಳ್ಬಹುದಾಗಿದೆ ಅವರು. ಹೌದು ಹೌದು, ಮುಂಚೆನೆ ನಾವು ಅದನ್ನ ತಿಳ್ಕೊಳ್ಳೋ ಅವಕಾಶ ನಮ್ಗೆ ಇದೆ ಅಂದ್ರೆ ನಾವು ಅದನ್ನ ಯಾಕೆ ಹಳ್ಳಿಯ ಜನರಿಗೆ ಕೊಡಬಾರ್ದು? ಸ್ನೇಹ ಅವರೇ, ನೀವು ಇಸ್ರೋ ಬಗ್ಗೆ ಕೇಳಿದಿರಲ್ವಾ? ಹಾ, ಕೇಳಿದೀನಿ. ತುಂಬಾ ಮುಖ್ಯವಾಗಿ ನಾವು ರೈತರಿಗೆ ಹೆಲ್ಪ್ ಮಾಡಬಹುದು ಎದರಿಂದ ಅಂದ್ರೆ ರಿಮೋಟ್ ಸೆನ್ಸಿಂಗ್ ಟೆಕ್ನಾಲಜಿ ಅಂತ ನಮ್ಗೆ ಇತ್ತೀಚೆಗೆ ನಾವು ತುಂಬಾ ಯೂಸ್ ಮಾಡ್ತಾ ಇದ್ದೀವಿ, ಸಿಟಿಗಳಲ್ಲೆಲ್ಲ ನಾವು ಯೂಸ್ ಮಾಡ್ತಿದ್ದೀವಿ. ಅದನ್ನ ನಾವು ಹಳ್ಳಿ ಜನರಿಗೆ ಕೂಡ ನಾವು ಅದನ್ನ ದೊರಕಿಸಿಕೊಡಬಹುದು. ಹೇಗೆ ಅಂತ ಹೇಳ್ತೀನಿ ಕೇಳಿ. ಮೊದಲೇದಾಗಿ ಫಸಲ್ ಯೋಜನೆಯನ್ನ 1988 ಜಾರಿಗೊಳಿಸಲಾಯಿತು. ಸೊ ಇದು ರಿಮೋಟ್ ಸೆನ್ಸಿಂಗ್ ಟೆಕ್ನಾಲಜಿ ಏನಿದೆಯಲ್ಲ, ಇದು ಉಪಕಾರಿಯಾದ ಒಂದು ಟೆಕ್ನಾಲಜಿ ಆಗಿದೆ. ಇದನ್ನ ಕೂಡ ನಾವು ರೈತರಿಗೆ ಬಳಕೆ ಮಾಡ್ಲಿಕ್ಕೆ, ಖಂಡಿತ ಅವರಿಗೆ ಬಳಕೆ ಮಾಡ್ಕೊಳ್ಳೋದ್ರಿಂದ ಅವರದ್ದು ಎಲ್ಲ ಒಳ್ಳೆ ಅಭಿವೃದ್ಧಿಯನ್ನ ಕಾಣಬಹುದಾಗಿದೆ. ಹಾಗೆ ಇನ್ನೊಂದು ಮುಖ್ಯವಾದ ವಿಷಯ ಏನಂದ್ರೆ ಹಳ್ಳಿ ಜನರಿಗೆ ಸ್ಮಾರ್ಟ್ ಫೋನ್ ಗಳ ಬಳಕೆಯ ಬಗ್ಗೆ ಸ್ವಲ್ಪ ಅರಿವು ಮೂಡಿಸುವುದು ತುಂಬಾ ಅಗತ್ಯವಾಗಿದೆ. ಕಾರಣ ಏನಂದ್ರೆ ಹಳ್ಳಿ ಜನರಿಗೆ ನೀವೇನೋ ಒಂದು ಕಲಿಸ್ಕೊಡ್ತೇನಂದ್ರು ಅವರು ಕಲಿಯೋ ಮನೋಭಾವನೆಯನ್ನ ಇಟ್ಕೊಂಡಿರ್ತಾರೆ. ಸೊ ನೀವು ಅದನ್ನ ಸ್ಮಾರ್ಟ್ ಫೋನ್ ಗಳ ಬಳಕೆ, ಇಂಟರ್ನೆಟ್ ಬ್ಯಾಂಕಿಂಗ್, ಇತ್ತೀಚೆಗೆ ನಮ್ಗೆಲ್ಲ ಗೊತ್ತಿರೋ ಹಾಗೆ ಪ್ರಧಾನಿ ಮೋದಿ ಅವರು ಡಿಜಿಟಲೀಕರಣಕ್ಕೆ ಹೆಚ್ಚು ಒತ್ತು ಕೊಡ್ತಿದ್ದಾರೆ, ಹೌದಲ್ಲ? ಹೌದೌದು. ಈಗ ಸ್ಮಾರ್ಟ್ ಫೋನ್ಗಳ ಬಳಕೆ ಅವರಿಗೆ ಗೊತ್ತಾದ್ರೆ ನೆಟ್ ಬ್ಯಾಂಕಿಂಗ್ ಮಾಡ್ತಾರಾ? ಆಮೇಲೆ ಅವ್ರಿಗೆ ಏನೋ ಒಂದು ವಿಷಯ ಗೊತ್ತಾಗ್ಲಿಲ್ಲ ಅಂದ್ರೆ ಡೈರೆಕ್ಟ್ ಯಾಕೆ ಗೊತ್ತಿರುತ್ತೆ ಅವ್ರ ಕಡೆಯಿಂದ ವಿಷಯ ಪಡ್ಕೊಳ್ಬಹುದಾ? ಅಥವಾ ಅಲ್ಲಿ ಏನೋ ತೊಂದರೆ ಆಗಿದೆ ಅಂದ್ರೆ ಉನ್ನತ ಅಧಿಕಾರಿಗಳಿಗೆ ಅದನ್ನ ಬೇಗ ಕರೆ ಮಾಡಿ ಅದನ್ನ ತಿಳಿಸ್ಕೊಡ್ಬಹುದಲ್ವಾ? ಖಂಡಿತವಾಗ್ಲೂ ನಿಖಿಲ್ ಅವರೇ, ನೀವು ಹೇಳಿದಂತಹ ಎಲ್ಲ ತಂತ್ರಜ್ಞಾನಗಳನ್ನ ಉಪಯೋಗಿಸಿದ್ರೆ ದೇಶದ ಉನ್ನತಿಗೆ ಕಾರಣವಾಗುತ್ತೆ ಎಂಬುದನ್ನ ತಿಳಿಸ್ಕೊಟ್ಟಿದ್ದೀರಾ. ಕೇಳುಗರೆ, ನೀವು ಕೇಳ್ತಾ ಇದ್ದೀರಾ ಏರ್ ನೆಕ್ಸ್ಟ್ ಕಾರ್ಯಕ್ರಮ, ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ನಿಖಿಲ್ ಅವರೇ, ನಿಮ್ ಇಷ್ಟವಾದ ಗೀತೆ ಯಾವ್ದಂತ ಕೇಳಬಹುದಾ? ಓ ಖಂಡಿತ, ನನಗಿಷ್ಟವಾದ ಗೀತೆ ಶಿವರಾಜ್ ಕುಮಾರ್ ಅವರು ಅಭಿನಯಿಸಿರುವಂತ ಸನ್ ಆಫ್ ಬಂಗಾರದ ಮನುಷ್ಯದಿಂದ ತೆನೆಗೆ ತೆನೆ ಹಾಡು ತುಂಬಾ ಇಷ್ಟ ಆಗುತ್ತೆ. ತೆನೆಗೆ ತೆನೆಯ ಸಿಹಿ ಮುತ್ತು ಹೊಸ ಗಾಳಿ ಬೀಸುವಾಗ ಬೆವರ ಬೆಲೆ ನಮಗೆ ಗೊತ್ತು ತೆನೆ ತೂಗಿಯಾಡುವಾಗ ರೈತ ನಮ್ಮ ತಾಯಿಯಂತೆ ಅವನಾಸ್ತಿ ನೇಗಿಲು ನಮ್ಮ ಸಾಕೋ ಭೂಮಿ ತಾಯಿ ನನ್ನ ನಿನ್ನ ತಾಯಿಗಳು ನಮ್ಮ ಜೊತೆಗೆ ಈ ಹಸಿರಿನ ಒಳಗೆ ಜೈ ಭೂಸಿರಿಯ ಜೈ ಮಳೆ ಹನಿಯ ಜೈ ಎನ್ನುವುದು ಜೀವರುಣ ಜೈ ರೈತನಿಗೆ ಜೈ ಈ ನೆಲಕ್ಕೆ ಈ ಪೂರ್ವೆಯ ಜನುಮದಿಲ್ಲ ದವಸದ ರಾಶಿಯು ನೆಲದಲೆ ಅಡಗಿದ ರೈತನಿಗೆ ಮಧುರೆ ಕಾಶಿಯು ತೆನೆ ತೆನೆ ಹಿಡಿ ಹಿಡಿ ಕೊನೆ ಕೊನೆ ಕಡಿ ಕಡಿ ತಮಟೆಯ ಹೊಡಿ ಹೊಡಿ ಚಿಂತೆಯೆಲ್ಲ ಸುಡಿ ಸುಡಿ ದುಡಿದ ಕೈಗೆ ಕಡಗ ಹಾಕೋ ಭೂಮಿ ಜೈ ಭೂಸಿರಿಯ ಜೈ ಮಳೆ ಹನಿಯ ಜೈ ಎನ್ನುವುದು ಜೀವರುಣ ಜೈ ರೈತನಿಗೆ ಜೈ ಈ ನೆಲಕ್ಕೆ ಈ ಪೂರ್ಣಮಯ ಜನುಮನಿಲ ಜೈ ಭೂಸಿರಿಯ ಜೈ ಮಳೆ ಹನಿಯ ಜೈ ಎನ್ನುವುದು ಜೀವರುಣ ಜೈ ರೈತನಿಗೆ ಜೈ ಈ ನೆಲಕ್ಕೆ ಈ ಪೂರ್ಣಮಯ ಜನುಮನಿಲ ಕೇಳುಗರೆ ನೀವು ಕೇಳ್ತಾ ಇದ್ದೀರಾ ಏರ್ ನೆಕ್ಸ್ಟ್ ಕಾರ್ಯಕ್ರಮ ನಿಮ್ಮ ಕನಸಿಗೆ ನಿಮ್ಮದೇ ಮಾತಿಗೆ ಮತ್ತೊಮ್ಮೆ ಸ್ವಾಗತ. ನನ್ನ ಜೊತೆವಾಗಿದ್ದಾರೆ ಮಲ್ಲಿಕಾರ್ಜುನ್ ಅವರು. ಹಿಂದೆ ನಾವು ಡಿಸ್ಕಸ್ ಮಾಡ್ತಾ ಇದ್ದಂತಹ ಟಾಪಿಕ್ ಗ್ರಾಮೀಣ ಅಭಿವೃದ್ಧಿಯಲ್ಲಿ ತಂತ್ರಜ್ಞಾನದ ಪಾತ್ರ. ಮಲ್ಲಿಕಾರ್ಜುನ್ ಅವರೇ, ಈ ವಿಷಯಕ್ಕೆ ಹೋಗೋಕ್ಕಿಂತ ಮುಂಚೆ ನಿಮ್ ಹಾಬೀಸ್ ಏನು ಅಂತ ನಾನು ಕೇಳಬಹುದಾ? ನಾನು ಕಬಡ್ಡಿ ಕ್ರಿಕೆಟ್ ಎಲ್ಲ ಆಡ್ತೇನೆ. ಕಬಡ್ಡಿಯಲ್ಲಿ ನಾನು ಡಿಸ್ಟ್ರಿಕ್ಟ್ ಲೆವೆಲ್ ಪ್ಲೇಯರ್ ಆಗಿದ್ದೇನೆ, ಹಾಗೂ ಈಗ ದಸರಾದಲ್ಲಿ ನಡೀತಿರ್ತಾವಲ್ಲ ದಸರಾ ಪಂದ್ಯಗಳಲ್ಲಿ ನಾನು ಪ್ರತಿನಿಧಿಸಿದ್ದೇನೆ, ಹಾಗೂ ನಮ್ಮ ಸ್ಕೂಲ್ ಅಲ್ಲಿ ನಮ್ಮ ಕಾಲೇಜ್ ಅನ್ನ ರಿಪ್ರೆಸೆಂಟ್ ಮಾಡಿ ಆಟ ಆಡಿದ್ದೇನೆ. ಹಾಗಿದ್ರೆ ಇವರು ಒಳ್ಳೆ ಕ್ರೀಡಾಪಟು ಎಂಬುದಂತೂ ಸಾಬೀತಾಯಿತು. ಈಗ ವಿಷಯಕ್ಕೆ ಬರೋಣ. ಮಲ್ಲಿಕಾರ್ಜುನ್ ಅವರೇ, ನೀವೇನಂತೀರಾ, ಗ್ರಾಮೀಣ ಅಭಿವೃದ್ಧಿಯಲ್ಲಿ ತಂತ್ರಜ್ಞಾನವನ್ನ ಹೇಗೆಲ್ಲ ಅಳವಡಿಸಿಕೊಳ್ಬಹುದು? ಈಗ ಪ್ರಧಾನಿ ಮೋದಿ ಅವರು ಒಂದು ಭಾಷಣದಲ್ಲಿ ಹೇಳ್ತಾರೆ, ಈ ಕೃಷಿ ವಿಜ್ಞಾನದಲ್ಲಿ ರೈತರು ಕ್ರಾಂತಿಯನ್ನು ಕಾಣಬೇಕಾಗಿದೆ ಅಂತ ಅನ್ನೋದನ್ನ ಹೇಳಿದ್ದಾರೆ. ಹಾಗೆ ಅವ್ರು ಹೇಳ್ತಾರೆ, ಈಗ ಪ್ಲಾಸ್ಟಿಕ್ ಅನ್ನ ಬಳಕೆ ನಿಷೇಧವಾಗಿದೆ, ಅದನ್ನ ಪುನರ್ಬಳಕೆ ಮಾಡಬಹುದು ಅಥವಾ ಪರಿಹಾರ ರೂಪ ಏನು ಹೇಗ್ ಮಾಡಬಹುದು ಅನ್ನ ಮಾಡಬೇಕು, ಮತ್ತೆ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಲು ಏನೇನ್ ಮಾಡಬಹುದು, ಇದಕ್ಕೆಲ್ಲ ವಿಜ್ಞಾನಿಗಳು ತುಂಬಾ ಒತ್ತು ಕೊಡಬೇಕು ಎಂದು ಪ್ರಧಾನಿ ಮೋದಿ ಅವರು ಹೇಳಿದ್ದಾರೆ. ಹಾಗೆ ಅವ್ರು ಇನ್ನೊಂದು ಮಾತು ಹೇಳ್ತಾರೆ, ತಂತ್ರಜ್ಞಾನ ಜನರ ಮತ್ತು ಸರ್ಕಾರದ ನಡುವೆ ಕೊಂಡಿಯಾಗಬೇಕು ಅಂತಂದು. ಈಗ ನಮಗೆ ಫಸ್ಟ್ ಕ್ವಶನ್ ಬರೋದು, ಕೃಷಿ ಅಲ್ಲಿ ತಂತ್ರಜ್ಞಾನ ಯಾಕೆ ಬೇಕು? ಹೌದು, ಮೊದಲೇ ನಮ್ಮ ಭಾರತ ದೇಶ ಕೃಷಿ ಪ್ರಧಾನ ದೇಶವಾಗಿದೆ. ಹೌದು, ಈಗ ಇತ್ತೀಚಿನ ದಿನಗಳಲ್ಲಿ ಕೃಷಿ ತಂತ್ರಜ್ಞಾನದ ಬಗ್ಗೆ ಹಲವಾರು ಚರ್ಚೆಗಳು ನಡೀತಾ ಇದ್ದಾವೆ. ಏಕೆಂದ್ರೆ ಈಗ ನಾವು ತಂತ್ರಜ್ಞಾನ ಅಳವಡಿಸಿಕೊಂಡು ಕೃಷಿಯನ್ನ ಮಾಡಿದ್ರೆ ಈಗ ಹಳ್ಳಿಗಳಲ್ಲಿ ಜಾಸ್ತಿ ಮಹಿಳೆಯರು ಕೆಲಸಕ್ಕೆ ಹೋಗಿ ಕಳೆ ಕೇಳೋದಾಗಿರ್ಬೋದು, ಹೊಲದಲ್ಲಿ ಕೆಲಸ ಮಾಡ್ತಾರೆ. ಈಗ ಯಂತ್ರಗಳನ್ನು ನಾವು ತಂತ್ರಜ್ಞಾನಗಳು ಅಳವಡಿಸಿದ್ರೆ ಪಾಪ ಅವರಿಗೆ ಕೆಲಸ ಅವರ ದುಡಿಮೆಯನ್ನು ಯಂತ್ರಗಳು ಕಿತ್ಕೊಳ್ತವೆ ಅನ್ನೋದು ಅವರ ಅಭಿಪ್ರಾಯ. ಆದ್ರೆ ಅದಾಗಲ್ಲ. ಇದನ್ನ ಇಂಡಿಯನ್ ವಿಡ್ ಸೈನ್ಸ್ ಆಫ್ ಅಲ್ಲಿ ಅಧ್ಯಕ್ಷರಾದ ಡಾಕ್ಟರ್ ಎ ಟಿ ಯದುರಾಜ್ ಅವರು ಹೇಳಿದ್ದಾರೆ. ಪಂಜಾಬ್ನಲ್ಲಿ ಒಂದು ಜಮೀನಿನಲ್ಲಿ ಒಬ್ಬ ರೈತ ಭತ್ತವನ್ನು ನಾಟಿ ಮಾಡಬೇಕಾದ್ರೆ 2,200 ರೂಪಾಯಿಗಳು ವೆಚ್ಚ ಬರುತ್ತಿದಂತೆ. ಅದನ್ನೇ ನಾವು ತಂತ್ರಜ್ಞಾನದ ಮೂಲಕ ಮಾಡಿದರೆ ಆ ವೆಚ್ಚವನ್ನು ನಾವು ಕಡಿಮೆ ಮಾಡಬಹುದು. ಅದರಲ್ಲಿ ಬರುವ ವೆಚ್ಚ ಬಹಳ ಬರೀ ಮಾನವ ಸಂಪನ್ಮೂಲಕ್ಕೆ ಹೋಗುತ್ತಂತೆ. ಆದ್ರೆ ತಂತ್ರಜ್ಞಾನ ಯೂಸ್ ಮಾಡ್ಕೊಂಡು ನಾವು ಭತ್ತವನ್ನು ನಾಟ ಮಾಡಿದ್ರೆ ಅದಕ್ಕೆ ತಗಲೋ ವೆಚ್ಚ ಕಡಿಮೆ ಆಗ್ಬಹುದು ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳುವುದು ತುಂಬಾ ಪ್ರಾಮುಖ್ಯವಾಗಿದೆ ಅನ್ನೋದನ್ನ ಅವ್ರು ಹೇಳ್ತಾರೆ. ಯಾವ್ಯಾವ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಬಹುದು ಅಂತ ನೀವು ಕೇಳಿದ್ರೆ, ಫಸ್ಟ್ ಆಗಿ ಬರೋದು GIS ಆಧಾರಿತ ಕೃಷಿ, ಜಿಯೋಗ್ರಫಿಕಲ್ ಇನ್ಫಾರ್ಮೇಶನ್ ಸಿಸ್ಟಮ್, ಆಧುನಿಕ ರೈತರಿಗೆ ಮಾಡಿಕೊಟ್ಟಂತ ಒಂದು ಸಾಫ್ಟ್ವೇರ್. GIS ಮೂಲಕ ಒಂದು ಸಾಫ್ಟ್ವೇರ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ರೈತರು ಮಣ್ಣಿನ ಫಲವತ್ತತೆಯನ್ನು ಹಾಗೂ ರಸಗೊಬ್ಬರ, ರಾಸಾಯನಿಕ, ಕೀಟನಾಶಕಗಳು ಮತ್ತು ಸಸ್ಯಗಳ ಆರೋಗ್ಯವನ್ನು ಪರಿಶೀಲನೆ ಮಾಡೋಕ್ಕೋಸ್ಕರ ಈ GIS ಸಿಸ್ಟಮ್ ಅನ್ನ ನಾವು ಯೂಸ್ ಮಾಡಿಕೊಂಡು ಮಾಡಬಹುದು. ಒಂದು ಜಮೀನಿನಲ್ಲಿ ಯಾವುದೇ ಭಾಗದಲ್ಲಾದರೂ ಏನಾದರೂ ಒಂದು ಭಾಗದಲ್ಲಿ ಸಸ್ಯಗಳು ನಾಶ ಆದ್ರೆ ಇದನ್ನ ಯೂಸ್ ಮಾಡಿಕೊಂಡು ನಾವು ಪರಿಶೀಲನೆ ಮಾಡಿ ನಿವಾರಣೆ ಮಾಡಬಹುದು. ಇದು ರೈತರಿಗೆ ತುಂಬಾ ಉಪಯೋಗಕಾರಿಯಾಗಿದೆ. ಮತ್ತೆ ಈಗ ಇನ್ನೊಂದು ಉಪಗ್ರಹಗಳ ತಂತ್ರಜ್ಞಾನ, ಉಪಗ್ರಹಗಳಿಂದ ಹೈ ಕ್ವಾಲಿಟಿ ಇಮೇಜ್ ಡಾಟಾ ನಮಗೆ ಸಿಗುತ್ತೆ. ಹೌದು, ಅದನ್ನ ತಗೊಂಡು ನಮ್ದೇ ಒಂದು ಜಮೀನಿನಲ್ಲಿ ಯಾವುದೇ ಭಾಗದಲ್ಲಿ ಏನಾದರೂ ಸಸ್ಯಗಳ ಮೇಲೆ ಪರಿಶೀಲನೆ ಮಾಡಿ ಅದಕ್ಕೆ ಬೇಕಾಗುವ ರಾಸಾಯನಿಕ ಗೊಬ್ಬರವನ್ನು ಸಿಂಪನೆ ಮಾಡಿ ಅದನ್ನ ಸರಿಪಡಿಸಬಹುದು. ಇದನ್ನ ಯೂಸ್ ಮಾಡುವುದರಿಂದ ರೈತನ ಸಮಯ ಉಳಿತಾಯ ಆಗುತ್ತೆ. ಖಂಡಿತ. ಮತ್ತೆ ಇದನ್ನ ಪೋಷಕಾಂಶಗಳನ್ನ ಇಂಪ್ರೂವ್ ಮಾಡ್ಲಿಕ್ಕೆ ಅಭಿವೃದ್ಧಿಪಡಿಸಲಿಕ್ಕೆ ಇದನ್ನ ಯೂಸ್ ಮಾಡ್ಕೋಬಹುದು. ಇನ್ನೊಂದು ಡ್ರೋನ್ ಬಳಕೆ, ಒಂದು ಜಮೀನಲ್ಲಿ ರಾಸಾಯನಿಕ ಸಿಂಪಡಣೆ ಮಾಡ್ಲಿಕ್ಕೆ, ರಸಗೊಬ್ಬರ ಸಿಂಪಡಣೆ ಮಾಡ್ಲಿಕ್ಕೆ ಈ ಡ್ರೋನ್ ಅನ್ನು ನಾವು ಬಳಸಬಹುದು. ಹಾಗೆ ಉಪಗ್ರಹಗಳಿಂದ ನಾವು ಪಡೆದ ಹೈ ಡಾಟಾ ಇಮೇಜ್ಗಿಂತ ಡ್ರೋನ್ ಇಂದ ಪಡೆಯಬಹುದಾದ ಇಮೇಜ್ ತುಂಬಾ ಉಪಯೋಗಕಾರಿ ಆಗಿರುತ್ತೆ. ಏಕೆಂದ್ರೆ ಸಸ್ಯಕ್ಕೆ ತೊಂದರೆ ಆಗಿದ್ರೆ ಅದನ್ನ ಪರಿಶೀಲನೆ ಮಾಡಬಹುದು, ಕ್ಲಿಯರ್ ಇಮೇಜ್ ಅನ್ನು ಬರುತ್ತೆ, ಹೈ ಡಾಟಾ ಇಮೇಜ್ ಬರುತ್ತೆ. ಡ್ರೋನ್ ಅಂದ್ರೆ ತುಂಬಾ ಕಾಸ್ಟ್ಲಿ, ರೈತರಿಗೆ ಅದನ್ನ ತೆಗೆದುಕೊಳ್ಳಿ ಕಷ್ಟ ಆಗುತ್ತೆ. ಅದಕ್ಕೆ ನನ್ನ ಅಭಿಪ್ರಾಯ ಏನಂದ್ರೆ, ಈ ಡ್ರೋನ್ ಅನ್ನ ಈಗ ಗೌರ್ಮೆಂಟ್ ಗಳು ತುಂಬಾ ಸ್ಕೀಮ್ ಮಾಡ್ತಾವಲ್ವಾ ಈಗ ರೈತರಿಗೋಸ್ಕರ, ಯಾವ್ದಾದ್ರು ಒಂದು ಸ್ಕೀಮ್ ಮಾಡಿ ಗೌರ್ಮೆಂಟ್ ನಮ್ಮ ರೈತರಿಗೆ ಸಹಾಯವಾಗುವಂತೆ ಅವ್ರಿಗೂ ಅದನ್ನ ತಗೊಂಡು ಯೂಸ್ ಮಾಡ್ಲಿಕ್ಕೆ ತುಂಬಾ ಹೆಲ್ಪ್ ಆಗ್ಬಹುದು. ಮತ್ತೆ ರೈತರ ಸಮಯ ತುಂಬಾ ಉಳಿತಾಯ ಆಗುತ್ತೆ, ಅಭಿವೃದ್ಧಿ ಜಾಸ್ತಿ ಆಗುತ್ತೆ. ಈಗ ನಮ್ಮ ಭಾರತದ ಜನಸಂಖ್ಯೆ 130 crore ಇದೆ, ಇವೆಲ್ಲರಿಗೂ ಆಹಾರ ಸಿಗ್ಬೇಕಂದ್ರೆ ಇಳುವರಿ ಜಾಸ್ತಿ ಆಗ್ಬೇಕು. ಇದೆಲ್ಲ ಜಾಸ್ತಿ ಆಗ್ಬೇಕಂದ್ರೆ ಇವೆಲ್ಲ ತಂತ್ರಜ್ಞಗಳನ್ನ ಅಳವಡಿಸಿಕೊಂಡು ನಾವು ಮಾಡಿದ್ರೆ ಇಳುವರಿ ಜಾಸ್ತಿ ಆಗುತ್ತೆ, ಕಡಿಮೆ ಸಮಯದಲ್ಲಿ ಹೆಚ್ಚಿನ ಇಳುವರಿಯನ್ನ ಪಡೆಯಬಹುದು. ಈಗ ನೆಕ್ಸ್ಟ್ ಒಂದು ಸಾಫ್ಟ್ವೇರ್ ಇದೆ, ಸ್ಕೌಟಿಂಗ್. ಇದೊಂದು ರೈತರಿಗೆ ಸಹಾಯವಾಗುವಂತ ಆಪ್ ನ ಡೆವಲಪ್ ಮಾಡಿದ್ದಾರೆ. ಇದಕ್ಕೆ ಮಾನಿಟರಿಂಗ್ ಮಾಡುತ್ತೆ ಅಂದ್ರೆ ಅದೇನೇನೆಲ್ಲ ಮಾಡುತ್ತೆ ಹೆಚ್ಚಿನ ಮಾಹಿತಿ ಕೊಡಬಹುದಾ? ಈಗ ರೈತರಿಗೆ ಅದು ಮಣ್ಣಿನ ಫಲವತ್ತತೆ ಗೊತ್ತಿರಲ್ಲ, ಮತ್ತೆ ಯಾವ ಜಾಗದಲ್ಲಿ ಯಾವ ಸಸ್ಯ ಬೆಳಿಬೇಕು, ಮತ್ತೆ ಈಗ ಒಂದ್ ಯಾವ್ದಾದ್ರು ಸಸ್ಯಕ್ಕೆ ಕ್ರಿಮಿ ಬಂದ್ರೆ ಅದನ್ನ ಹೇಗ್ ಸರಿಪಡಿಸಬಹುದು ಅನ್ನೋದನ್ನ ಯಾಪ್ ಮೂಲಕ ನಾವು ಪಡೆಯಬಹುದು. ಸಮಯ ಉಳಿತಾಯ ಆಗುತ್ತೆ ಈ ಆಪ್ ನ ಡೌನ್ಲೋಡ್ ಮಾಡ್ಕೊಂಡಿದ್ರು ತಂತ್ರಜ್ಞಾನ ಬಳಸಿದ್ರೆ. ಹಾಗೆ ಇನ್ನೊಂದು ಆಪ್ ಇದೆ, ಜಪಾನ್ ನಲ್ಲಿ ಒಂದು ಆಪ್ ನ ಡೆವಲಪ್ ಮಾಡಿದ್ದಾರೆ, ಪ್ಲಾಂಟಿನ್ ಆಪ್ ಅಂತ. 50 ವಿವಿಧ ತಳಿಯ 450 ಹೆಚ್ಚು ರೋಗ ಪತ್ತೆ ಮಾಡಿ ಅದಕ್ಕೆ ಏನ್ ಸೊಲ್ಯೂಷನ್ ಅನ್ನೋದನ್ನ ಈ ಆಪ್ ಮೂಲಕ ನಾವು ಪಡೆಯಬಹುದು. ಇನ್ನಷ್ಟು ಇನ್ನೊಂದು ಡಿಜಿಟಲ್ ಗ್ರೀನ್ ಅಂತ, ಕಿಸಾನ್ ಡೈರಿ ಅಂತ ಒಂದು ಆಪ್ ಇದೆ. ಈಗ ಒಬ್ಬ ರೈತ ಬೆಳೆಯನ್ನ ಸ್ಟಾರ್ಟಿಂಗ್ ಇಂತರ ಅದನ್ನ ಕಟಾವ ಆಗುವವರೆಗೂ ಟ್ರ್ಯಾಕಿಂಗ್ ನಾವ್ ಇಟ್ಕೋಬಹುದು ಈ ಆಪ್ ನಲ್ಲಿ. ಒಳ್ಳೆಯಾದಂತ ಕ್ರಾಪ್ ನ ಬೆಳಿಲಿಕ್ಕೆ ಸಾಧ್ಯವಾಗುತ್ತೆ. ಹಾಗೆ ಈಗ ನಾವು ಹಿಂದಿನ ಕಾಲದಲ್ಲಿ ಗೊತ್ತು, ಈಗ ಒಂದು ಹೊಲ ಇರುತ್ತೆ ಅದಕ್ಕೆ ನೀರಿಲ್ಲ, ಜಾಸ್ತಿ ಹಳ್ಳಿ ಕಡೆ ಎಲ್ಲ ಏನ್ ಮಾಡ್ತಾರೆ, ಮಳೆ ನೀರಿನ ಮೇಲೆ ನಿಂತಿರುತ್ತಾರೆ. ಮಳೆ ನೀರ್ ಬಂದ್ರೇನೆ ಅವ್ರಿಗೆ ಬೆಳೆ, ಆತರ ಇರುತ್ತೆ. ಇಲ್ಲ ಅಂದ್ರೆ ಈಗ ಒಂದು ಹೊಳೆ ಇರುತ್ತೆ, ಅದರಿಂದ ನೀರು ಸರಬರಾಜು ಮಾಡಿಕೊಂಡು ಬೆಳೆಯನ್ನ ಬೆಳೀತಿರುತ್ತಾರೆ. ಈ ತಂತ್ರಜ್ಞಾನದಿಂದ ಬೋರ್ವೆಲ್ ಬಂದಿದೆ, ಮೋಟರ್ಗಳು ಬಂದಿದೆ, ಇದರ ಮೂಲಕ ನಾವು ನೀರಿನ ವ್ಯವಸ್ಥೆ ಮಾಡ್ಕೊಳ್ಬಹುದು. ಈ ತರ ತುಂಬಾ ತಂತ್ರಜ್ಞಾನಗಳು ಕೃಷಿಯಲ್ಲಿ ತುಂಬಾ ಉಪಯುಕ್ತ. ನೀರನ್ನ ಕೂಡಿಟ್ಟು ಅದು ಯಾವಾಗ ಉಪಯೋಗಿಸ್ಕೋಬಹುದು ಎಂಬುದನ್ನ ತಿಳ್ಕೋಬಹುದು. ಇದೆಲ್ಲ ತಂತ್ರಜ್ಞಾನಗಳನ್ನು ನಮ್ಮ ಭಾರತೀಯ ಗ್ರಾಮೀಣ ಕೃಷಿ ಪದ್ಧತಿಯಲ್ಲಿ ಅಳವಡಿಸಿದ್ರೆ ಮುಂಬರುವ ವರ್ಷಗಳಲ್ಲಿ ಕೃಷಿ ಹೆಚ್ಚಿನ ಮಟ್ಟಕ್ಕೆ ಹೋಗ್ಬಹುದು ಅನ್ನೋದನ್ನ ಹೇಳ್ಬಹುದು. ಸ್ನೇಹ ಮಾವು ಬೇವು ಆಲ ಬೇಲ ಕಾಡು ಮಲ್ಲಿಗೆ ಗೋಣಿ ಬಿಲ್ವ ಹೊಂಗೆ ಹೊನ್ನೆ ಸುರಗಿ ಸಂಪಿಗೆ ಮಾವು ಬೇವು ಆಲ ಬೇಲ ಕಾಡು ಮಲ್ಲಿಗೆ ಗೋಣಿ ಬಿಲ್ವ ಹೊಂಗೆ ಹೊನ್ನೆ ಸುರಗಿ ಸಂಪಿಗೆ ತೆಂಗು ಕಾಂಗು ಹತ್ತಿ ಮತ್ತಿ ಗಂಧ ಕೇದಿಗೆ ಯಾಣ ನಡಸು ಕಾಫಿ ಬೇಗ ನಿನ್ನ ಸುಂಪಿಗೆ ಹಾಲು ಜೇನಿಗಿಂತ ಮೇಲು ತಾಯಿನಾಡು ತಾಯಿನಾಡು ನಮ್ಮ ಕನ್ನಡ ನಾಡು. ಕೇಳುಗರೆ, ನೀವು ಕೇಳ್ತಾ ಇದ್ದೀರಾ ಏರ್ ನೆಕ್ಸ್ಟ್ ಕಾರ್ಯಕ್ರಮ ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ನಾವು ಇಷ್ಟೊತ್ತಿಂದ ಚರ್ಚೆ ಮಾಡುತ್ತಿದ್ದಂತಹ ವಿಷಯ ಗ್ರಾಮೀಣ ಅಭಿವೃದ್ಧಿಯಲ್ಲಿ ತಂತ್ರಜ್ಞಾನದ ಪಾತ್ರ. ಇನ್ನೇನೆಲ್ಲ ತಂತ್ರಜ್ಞಾನ ಇದೆ ಅಂತ ನಮ್ಮ ಮುಂದೆ ಹೇಳಲಿಕ್ಕೆ ಬರ್ತಾ ಇದ್ದಾರೆ ಅಕ್ಷಯ್ ಅವರು. ಅಕ್ಷಯ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು ಸ್ನೇಹ. ಭಾರತ ದೇಶ ಅಂದ್ಗುಡ್ಲೆನ ಎಷ್ಟೋ ಜನರಿಗೆ ನೆನಪಾಗೋದೇ ಕೃಷಿ, ಯಾಕಂದ್ರೆ ನಮ್ಮ ಭಾರತ ದೇಶ ಕೃಷಿ ಪ್ರಧಾನ ರಾಷ್ಟ್ರವಾಗಿದೆ. ಹೌದು, ಕೃಷಿ ಅಂದ್ಗುಡ್ಲೆನ ನಮಗೆ ನೆನಪು ಬರೋದೇ ರೈತ. ಯಾವತ್ತು ನಮ್ಮ ದೇಶದ ಅಭಿವೃದ್ಧಿಯ ಬಗ್ಗೆ ನಾವು ವಿಚಾರ ಮಾಡ್ತೀವೋ ಅವಾಗ ನಾವು ಗ್ರಾಮಗಳ ಬಗ್ಗೆ ವಿಚಾರ ಮಾಡಬೇಕಾಗ್ತದೆ. ಇದೇ ರೀತಿ ಗ್ರಾಮಗಳ ಅಭಿವೃದ್ಧಿಯಿಂದ ದೇಶದ ಅಭಿವೃದ್ಧಿ ಸಾಧ್ಯವಾಗುತ್ತದೆ. ರೈತನ ಅಭಿವೃದ್ಧಿಗೆ ಮುಖ್ಯ ಕಾರಣವಾಗುವುದೇ ಭೂಮಿ, ಯಾಕಂದರೆ ಪ್ರತಿಯೊಂದು ರೈತನ ಕೆಲಸವೂ ನಿಂತಿರುವುದೇ ಭೂಮಿಯ ಆಧಾರದ ಮೇಲೆ. ಜನನಿ ಜನ್ಮ ಭೂಮಿಶ್ಚ ಸ್ವರ್ಗಾದ ಪಿಗರಿಯಸಿ. ಹೌದು ಸ್ನೇಹ, ನೀವು ಹೇಳ್ತಾ ಇರೋದು ಸರಿಯಾಗಿನೇ ಇದೆ. ಯಾವತ್ತು ನಾವು ನಮ್ಮ ಆರೋಗ್ಯದ ಬಗ್ಗೆ ಹೇಗೆ ಕಾಳಜಿ ವಹಿಸ್ತೀವಿ ನೋಡೋ, ಅದೇ ರೀತಿ ಒಬ್ಬ ರೈತ ಅವನು ಉಳುಮೆ ಮಾಡತಕ್ಕಂತಹ ಭೂಮಿಯ ಮೇಲಿನ ಅಂದ್ರೆ ಭೂಮಿಯ ಆರೋಗ್ಯದ ಬಗ್ಗೆ ವಿಚಾರ ಮಾಡಬೇಕಾಗ್ತದೆ. ಭೂಮಿಗೆ ನಾವು ಆ ಸಿಕ್ಕಂತ ರಾಸಾಯನಿಕ ಗೊಬ್ಬರಗಳನ್ನ ಬಳಸೋದ್ರಿಂದ, ರಾಸಾಯನಿಕ ಕೀಟನಾಶಕಗಳನ್ನ ಬಳಸೋದ್ರಿಂದ ಹಲವಾರು ರೀತಿಯ ತೊಂದರೆಗಳಾಗ್ತಾ ಇದೆ. ಆ ಭೂಮಿ ತಮ್ಮ ಫಲವತ್ತತೆಯನ್ನ ಕಳೆದುಕೊಂಡು ಹೋಗ್ತಾ ಇದೆ, ಇದರಿಂದ ರೈತನ ಇಳುವರಿಯ ಮೇಲೆ ಕೂಡ ಪೆಟ್ಟು ಬೀಳ್ತಾ ಇದೆ. ಇದನ್ನ ನಾವು ಬದಲಾಯಿಸೋದು ಅವಶ್ಯಕವಾಗಿದೆ. ಹಲವಾರು ತಂತ್ರಜ್ಞಾನಗಳನ್ನು ಉಪಯೋಗಿಸುವುದರ ಮೂಲಕ ಈ ಭೂಮಿಯ ಫಲವತ್ತತೆಯನ್ನು ನಾವು ಇವತ್ತಿನ ದಿನ ಹೆಚ್ಚಿಸಿಕೊಳ್ಬೇಕಾಗ್ತದೆ. ಭೂಮಿ ವ್ಯವಸಾಯ ಅಂತೇಳಿ ಮಾತಾಡ್ಗುಡ್ಲೇನೆ ನಮಗೆ ನೆನಪು ಬರೋದೇ ಸಾವಯವ ಕೃಷಿ. ಹೌದು, ಸಾವಯವ ಕೃಷಿ ಅಂದ್ರೆ ಯಾವ ರೀತಿ ಇರ್ತದಂದ್ರೆ, ನಾವು ನಮ್ಮ ಕೃಷಿ ತ್ಯಾಜ್ಯಗಳಾಗಿರ್ಬೋದು, ಗಿಡ ಮರಗಳ ಎಲೆಗಳಾಗಿರ್ಬೋದು, ಬೀಜಗಳಾಗಿರ್ಬೋದು, ಮತ್ತೆ ದನಗಳ ಗೊಬ್ಬರಗಳಾಗಿರ್ಬೋದು, ಇವುಗಳನ್ನೆಲ್ಲವುಗಳನ್ನ ಉಪಯೋಗಿಸಿ ಸಾವಯವ ಕೃಷಿಯನ್ನ ಮಾಡುವುದು ಬಹಳ ಸುಲಭ ಕಾರ್ಯವಾಗಿದೆ. ಸಾವಯವ ಕೃಷಿಯಲ್ಲೇ ಅತಿ ಲಾಭದಾಯಕವಾಗಿರತಕ್ಕಂಥದ್ದು ನಾವು ಉಪಯೋಗಿಸಿಕೊಳ್ಳುವ ಗೊಬ್ಬರ ಅಂದ್ರೆ ಎರೆಹುಳು ಗೊಬ್ಬರ, ವರ್ಮಿ ಕಲ್ಚರ್ ಅಂತ ನಾವೀಗ ಹೇಳ್ತೀವಿ. ಎರೆಹುಳು ಗೊಬ್ಬರವನ್ನ ತಯಾರು ಮಾಡೋದು ಬಹಳ ಸುಲಭವಾದ ಕೆಲಸ. ಕೇವಲ 3-4 ತಿಂಗಳಲ್ಲಿ ದೊಡ್ಡ ಪ್ರಮಾಣದ ಗೊಬ್ಬರವನ್ನ ನಾವು ತಯಾರಿಸಬಹುದು. ಆ ಗೊಬ್ಬರಗಳನ್ನ ಬಳಸುವುದ್ರ ಮೂಲಕ ನಮಗೆ ಬರುವ ಲಾಭ ಮೊದಲನೇ ಕಡಿಮೆ ಆಗಿರಬಹುದು. ನಮ್ಮ ಭವಿಷ್ಯದ ವಿಚಾರದ ಬಗ್ಗೆ ಯೋಚನೆ ಮಾಡಿದ್ರೆ ಭೂಮಿಯು ತನ್ನ ಫಲವತ್ತತೆಯನ್ನು ದ್ವಿಗುಣಗೊಳಿಸುತ್ತದೆ. ಈ ರೀತಿಯ ಸಾವಯವ ಗೊಬ್ಬರಗಳನ್ನ ನಾವು ಉಪಯೋಗಿಸುವುದರ ಮೂಲಕ ಭೂಮಿಯ ಫಲವತ್ತತೆಯನ್ನು ಕಾಪಾಡಿಕೊಳ್ಬೇಕು. ಸಿಟಿ ಒಳಗಿರತಕ್ಕಂಥ ಯುವಕ ತಮ್ಮ ಫಾಸ್ಟ್ ಫುಡ್ ಇಂದು ಯಾವ ರೀತಿ ಬೆಳೆದಿರ್ತಾನ ಅಂದ್ರೆ ನೋಡೋಕೆ ದೊಡ್ಡ ಆಳಿದ್ರು ಅವನ ಹತ್ರ ಯಾವ್ದೇ ರೀತಿ ಶಕ್ತಿ ಇರೋದಿಲ್ಲ, ಬಲಹೀನ ಆಗಿರ್ತಾನ. ಬಟ್ ನೀ ಯಾವಾಗ ಹಳ್ಳಿ ಕಡೆ ಹೋಗಿ ನೋಡಿದ್ರ ಹಳ್ಳಿಯವ್ರು ಹೆಂಗಿರ್ತಾರ ಅಂದ್ರ ರೊಟ್ಟಿ ಎಣಗಾಯಿ ಪಲ್ಯ ತಿಂದು ಬಹಳ ಗಟ್ಟಿ ಇರ್ತಾರ. ಇದೇ ನಮಗೆ ಅಂದ್ರೆ ಡಿಫ್ರೆನ್ಸ್ ಗೊತ್ತಾಗ್ತದ. ಸಾವಯವ ಕೃಷಿ ಮಾಡಿರ್ತಕ್ಕಂಥ ನೆಲ ಹೆಂಗಿರ್ತದ, ರಾಸಾಯನಿಕ ಗೊಬ್ಬರಗಳನ್ನ ಯೂಸ್ ಮಾಡಿರ್ತಕ್ಕಂಥ ನೆಲ ಹೆಂಗಿರ್ತದ ಅನ್ನೋದ್ರನ್ನ ನಾವು ಡಿಫ್ರೆನ್ಶಿಯೇಟ್ ಮಾಡಬಹುದು. ನಮಗೆ ಭೂಮಿಯ ಫಲವತ್ತತೆ, ಭೂಮಿಯ ಆರೋಗ್ಯ ಏನಿರ್ತದಲ್ಲ, ಇದು ಬಹಳ ಮುಖ್ಯವಾಗ್ತದೆ. ಕೇವಲ ಸಾವಯವ ಕೃಷಿ ಅಷ್ಟೇ ಅಲ್ಲ, ನಾವು ಹೆಚ್ಚಿನ ಉತ್ಪಾದನೆಗಳಿಗಾಗಿ ತಳೀಯ ಅಭಿವೃದ್ಧಿಯನ್ನು ನಾವು ನಮ್ಮ ರೈತ ಜೀವನದಲ್ಲಿ ಉಪಯೋಗಿಸಿಕೊಳ್ಬೇಕಾಗ್ತದೆ. ಯಾವ್ಯಾವ ತರದ್ದು ಅಂತ ತಿಳ್ಕೋಬಹುದಾ? ಹಾ, ತಳಿ ಅಭಿವೃದ್ಧಿ ಅಂದ್ರೆ ಈಗ ಸಾಮಾನ್ಯವಾಗಿ ಸಸ್ಯಗಳಲ್ಲಿ ಮತ್ತು ಪ್ರಾಣಿಗಳಲ್ಲಿ ವಿಶೇಷ ವಿಶೇಷ ರೀತಿಯ ತಳಿ ಅಭಿವೃದ್ಧಿಗಳನ್ನ ನಾವು ಈಗ ಕಂಡು ಬರಬಹುದು. ಪ್ರಾಣಿಗಳಲ್ಲಿ ತಳಿ ಅಭಿವೃದ್ಧಿ ಯಾವ ರೀತಿ ಇರ್ತದಂದ್ರ, ಈಗ ಆಕಳು ಮತ್ತು ಎಮ್ಮೆಗಳಿಗೆ ನಾವು ತಳಿ ಅಭಿವೃದ್ಧಿ ಮಾಡಿದ್ರ ನಮಗೆ ಚಲೋ ಹಾಲು ಅಂದ್ರೆ ಹೆಚ್ಚಿನ ಪ್ರಮಾಣದ ಹಾಲನ್ನು ಪಡೆಯತಕ್ಕಂತ ತಳಿಗಳನ್ನ ಅಭಿವೃದ್ಧಿ ಮಾಡಬಹುದು. ಮತ್ ಅದೇ ರೀತಿ ಸಸ್ಯಗಳಲ್ಲಿ ತಳಿ ಅಭಿವೃದ್ಧಿ ಅಂತ ಬಂದ್ರ ಯಾವ ರೀತಿ ಇರ್ತದ, ಈಗ ಒಂದು ಗಿಡ ಇರ್ತದ ಅದೇ ಒಂದೇ ಒಂದು ಗಿಡದಿಂದ ಹೆಚ್ಚಿನ ಹೂಗಳನ್ನ ಯಾವ ರೀತಿ ತಗೋಬಹುದು, ಹೆಚ್ಚಿನ ತರಕಾರಿಗಳನ್ನ ಯಾವ ರೀತಿ ತಗೋಬಹುದು, ಹೆಚ್ಚಿನ ಹಣ್ಣುಗಳನ್ನ ಯಾವ ರೀತಿ ತಗೋಬಹುದು, ಇದರ ಆಧಾರದ ಮೇಲೆ ನಾವು ತಳಿ ಅಭಿವೃದ್ಧಿನ ಮಾಡ್ತೀವಿ. ಇವು ಏನು ಈ ತರದ ಹೊಸ ತಂತ್ರಜ್ಞಾನಗಳು, ಹೊಸ ಹೊಸ ತಳಿಗಳೇನಿರ್ತಾವಲ್ಲ, ಇವನ್ನ ನಾವು ನಮ್ಮ ರೈತ ಜೀವನದಲ್ಲಿ ಉಪಯೋಗಿಸಿಕೊಳ್ಳುವುದರಿಂದ ವಿಶೇಷ ವಿಶೇಷವಾಗಿ ಫಲಗಳನ್ನು ಪಡೆಯಬಹುದು, ಅಭಿವೃದ್ಧಿಯನ್ನು ಹೊಂದಬಹುದು, ಆರ್ಥಿಕವಾಗಿಯೂ ರೈತ ಸಬಲ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಪ್ರಸ್ತುತ ಪ್ರಪಂಚದೊಳಗ ಒಂದು ವಾಗ್ದಾಳಿ ನಡೀತಕ್ಕಂಥ ವಿಷಯ ಅಂದ್ರೆ ಅದು ಪೆಟ್ರೋಲ್. ಪೆಟ್ರೋಲ್ ಬೆಲೆ ಈಗ ಏನಿಲ್ಲ ಅಂದ್ರು 110-120 ರೂಪಾಯಿ ಲೀಟರ್ ಎಲ್ಲ ಪೆಟ್ರೋಲ್ ಬೆಲೆ ಏರಿಬಿಟ್ಟಿದೆ. ಈಗ ನೀವೇ ವಿಚಾರ ಮಾಡಿ, ಜೈವಿಕ ಇಂಧನ, ಜೈವಿಕ ಇಂಧನದ ಬಗ್ಗೆ ಹಳ್ಳಿಗಳಲ್ಲಿ ಸ್ವಲ್ಪ ಜನ ಗೊತ್ತಿರ್ತೈತಿ, ಸಿಟಿ ಒಳಗೆ ಸ್ವಲ್ಪ ಜನ ಗೊತ್ತಿರ್ತೈತಿ. ನಿಮಗೆ ಆಶ್ಚರ್ಯ ಅನಿಸಬಹುದು, ನಮ್ಮ ದೇಶದ ಇವೇನ್ ಆಯಿಲ್ ಇರ್ತದ ನೋಡಿದ್ರೆ 84% ಆಯಿಲ್ ನ ಬೇರೆ ದೇಶದಿಂದ ನಾವು ಆಮದು ಮಾಡ್ಕೊಳ್ತಾ ಇದೀವಿ. ಬಟ್ ಈ ಜೈವಿಕ ಇಂಧನದ ಅರಿವು ಏನರ ಪ್ರತಿಯೊಬ್ಬ ರೈತರಲ್ಲಿ ಮೂಡ್ತಂದ್ರ ಇದರಿಂದ ಸಂಪೂರ್ಣವಾಗಿ ನಾವು ಹೊರಗಡೆ ಬರಬಹುದು, ಇದರಿಂದ ನಾವು ಆರ್ಥಿಕವಾಗಿಯೂ ಕೂಡ ಲಾಭವನ್ನು ಪಡಿಬಹುದು. ಅಷ್ಟೇ ಅಲ್ಲದೆ ವಾಯುಮಾಲಿನ್ಯವನ್ನು ತಡೆಗಟ್ಟ ಖಂಡಿತವಾಗಿ ವಾಯುಮಾಲಿನ್ಯ ಪರಿಸರ ಸಂರಕ್ಷಣೆ ಕೂಡ ಜೈವಿಕ ಇಂಧನದಿಂದ ಸಾಧ್ಯವಾಗ್ತದೆ. ನಮ್ಮ ತ್ಯಾಜ್ಯಗಳನ್ನು ಉಪಯೋಗಿಸಿ ಜೈವಿಕ ಇಂಧನ ರೆಡಿ ಮಾಡಬಹುದು, ಗೋಬರ್ ಗ್ಯಾಸ್ ಆಗಿರಬಹುದು, ಇದು ಹಳ್ಳಿಗಳಿಂದಲೇ ಸಾಧ್ಯ. ದೇಶಕ್ಕೆ ಅಮೂಲ್ಯವಾಗಿರತಕ್ಕಂಥ ಪೆಟ್ರೋಲಿಯಂ ಹಳ್ಳಿಯಿಂದ ಸರಬರಾಜು ಆಗ್ತದೆ ಅಂದ್ರೆ ಅಲ್ಲಿ ಕಡಾಖಂಡಿತವಾಗಿ ಇದರದ ಸದುಪಯೋಗ ಜಾಸ್ತಿ ಆಯ್ತು, ಇದರ ಬೆಳವಣಿಗೆ ಜಾಸ್ತಿ ಆಯ್ತು ಅಂದ್ರೆ ಗ್ರಾಮಾಭಿವೃದ್ಧಿ ಸಾಧ್ಯ ಐತಿ. ವಾಣಿಜ್ಯ ಬೆಳೆ ಅಂತೇಳಿ ಭಾವಿಸಿ ಅದನ್ನ ಹೆಚ್ಚು ಹೆಚ್ಚು ಬೆಳೆಯಕ್ಕೆ ಚಲೋ ಮಾಡಿದ್ರೆ ಅಂದ್ರೆ ರೈತರಲ್ಲಿ ಆರ್ಥಿಕ ಸ್ಥಿತಿನೂ ಹೆಚ್ಚಿಗೆ ಆಗುವಂತ ಸಾಧ್ಯತೆ ಇರ್ತೈತಿ. ಈ ತರದ ಹೊಸ ಹೊಸ ಕಾರ್ಯಗಳೇನಿದಾವಲ್ಲ ಅಂದ್ರೆ ಹೊಸ ಹೊಸ ತಂತ್ರಜ್ಞಾನಗಳೇನಾವಲ್ಲ ಇವನ್ನ ನಾವು ರೈತರಿಗೆ ಮುಟ್ಟಿಸಬೇಕಾಗ್ತೈತಿ. ಸರ್ಕಾರದ ವತಿಯಿಂದ ಇವುಗಳಿಗೆ ಹೊಸ ಹೊಸ ನಿಯಮಗಳು ಇವೆಲ್ಲ ಜಾರಿಗೆ ತರುವುದು ಅವಶ್ಯಕತೆ ಆಗಿರ್ತಕ್ಕಂಥದ್ದು. ಇದೇ ರೀತಿ ಒಂದು ಗ್ರಾಮದ ಅಭಿವೃದ್ಧಿ ಆಗ್ಬೇಕಂದ್ರೆ ಆ ಗ್ರಾಮಕ್ಕೆ ಬೇಕಾಗಿರತಕ್ಕಂಥ ಸಾರಿಗೆ ಕೂಡ ಮಹತ್ವದ ಪಾತ್ರವನ್ನು ವಹಿಸುತ್ತೆ. ಗ್ರಾಮಗಳಲ್ಲಿ ಬೆಳೆಯುವಂತ ಸರಕುಗಳಾಗಿರ್ಬೋದು, ಎಷ್ಟೋ ಕಚ್ಚಾ ವಸ್ತುಗಳಾಗಿರ್ಬೋದು, ಅವು ಸರಿಯಾದ ಸ್ಥಾನಕ್ಕೆ ಮುಟ್ಟಬೇಕಂದ್ರೆ ಸಾರಿಗೆ ವ್ಯವಸ್ಥೆ ಕೂಡ ಅಷ್ಟೇ ಪ್ರಮುಖವಾಗಿರುತ್ತದೆ. ಈಗ ಇನ್ನೊಂದು ಏನಿರ್ತದ ಗೊತ್ತು, ಹಳ್ಳಿ ಜನರಿಗೆಲ್ಲ ಏನನ್ಸುತ್ತ, ಏ ಇವ್ರು ಬಂದ್ರಪ್ಪ ನಮ್ಗೆ ರಸ್ತೆ ಮಾಡಾತಾರ, ನಮ್ಗೆ ಗಿಡ ಕಡೆ ಆತಾರ, ಈ ತರದ ಮನೋಭಾವ ಇರ್ತದೆ. ಎಷ್ಟೇ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ನಮ್ದು ಜಾಸ್ತಿ ಆದ್ರೂ, ಎಷ್ಟೇ ಸಾರಿಗೆಗಳು ಬೆಳೆದ್ರು, ಎಷ್ಟೇ ರೋಡ್ಗಳಾದ್ರೂ ಅದ್ರಿಂದ ಪರಿಸರ ನಾಶ ಆಗೋದು ಆಗೇ ಆಗಿರ್ತದೆ. ಎಷ್ಟೋ ಗಿಡ ಮರಗಳನ್ನ ಕಡದೇ ಕಡಿತಾರೆ. ಬಟ್ ನಾವೇನ್ ಮಾಡ್ಬೇಕಾಗ್ತೈತಿ, ಅದನ್ನ ಬೆಳೆಸೋದು ನಮ್ಮ ಕರ್ತವ್ಯ ಆಗಿರ್ತದೆ. ನಾವು ಒಂದ್ ಗಿಡ ಕಡದ್ರೆ ಎರಡ್ ಗಿಡ ಹಚ್ಚೋದಿರ್ತದ. ನಿಮ್ಗೆ ರಸ್ತೆಗಳ ಪಕ್ಕದಲ್ಲಿ ಗಿಡ ಹಚ್ಚೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಸಾಲುಮರದ ತಿಮ್ಮಕ್ಕ ಅವರೇ ಇದ್ದಾರೆ. ಆ ರೀತಿ ನಾವು ಅರಣ್ಯ ಬೆಳೆಸೋದನ್ನು ಅಷ್ಟೇ ಪ್ರಮುಖ ಪಾತ್ರವನ್ನ ವಹಿಸ್ತದ. ಅಂದ್ರೆ ಹೊಲಗಳ ಬದುವಿಗಾಗಿರ್ಬೋದು, ರೋಡ್ಗಳ ಬಾಜುಗಿರ್ ಗಿಡ ನೆಡುವುದರಿಂದ ಮಣ್ಣಿನ ಸವಕಳಿಯನ್ನು ಕೂಡ ನಾವು ತಡೆಗಟ್ಟಬಹುದು. ಈಗ ಅದೇ ಆಗಲೇ ಹೇಳಿದಾಗೇನೆ ರೈತನ ಅಭಿವೃದ್ಧಿಗೆ ಮಹತ್ವದ ಪಾತ್ರವನ್ನು ವಹಿಸತಕ್ಕಂತಹ ನೆಲ ಏನಿರ್ತದಲ್ಲ ಅದರದ ಸಂರಕ್ಷಣೆ ನಮಗೆ ಬಹಳ ಅಂದ್ರೆ ಬಹಳ ಪ್ರಮುಖವಾಗಿರ್ತದೆ. ಅದೇ ರೀತಿ ಅಂತರ್ಜಲ, ಬೇಸಿಗೆ ಕಾಲದಲ್ಲಿ ನಾವು ವ್ಯವಸಾಯ ಮಾಡ್ತೀವಿ ಅಂದ್ರೆ ಅದಕ್ಕೆ ಮೇನ್ ಅಂತರ್ಜಲ ಬೇಕೇ ಬೇಕು. ಎಲ್ಲಿ ಹಲವಾರು ಬೋರ್ವೆಲ್ಗಳ ಮೂಲಕ ನಾವು ಈಗ ಅಂತರ್ಜಲನ ಉಪಯೋಗಿಸಿಕೊಂಡು ವ್ಯವಸಾಯ ಮಾಡುತ್ತಿದ್ದೇವೆ. ತಾವಿರ್ತಕ್ಕಂತಹ ಹಳ್ಳಿಯಲ್ಲಿ ಅಂತರ್ಜಲ ಯಾವ ರೀತಿ ಹೆಚ್ಚಿಗೆ ಆಗಬೇಕು, ಅದಕ್ಕೆ ಯಾವ ರೀತಿ ಟೆಕ್ನಾಲಜಿಗಳನ್ನೆಲ್ಲ ಯೂಸ್ ಮಾಡಬೇಕು ಅನ್ನೋದನ್ನ ನಾವು ಅವರಿಗೆ ತಿಳಿಸಿಕೊಡಬೇಕಾಗ್ತೈತಿ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಮಳೆ ನೀರಿನ ಕೊಯ್ಲು. ಮಳೆ ನೀರಿನ ಕೊಯ್ಲು ರೆಡಿ ಮಾಡಿ ಅದನ್ನ ನೀರನ್ನ ನಾವು ದಿನನಿತ್ಯ ಉಪಯೋಗಿಸಿಕೊಳ್ಳಬಹುದು. ಅದನ್ನ ಇಂಗು ಗುಂಡಿ ಮಾಡಿ ಇಂಗು ಗುಂಡಿಗೆ ಕಳಿಸಿ ನೀರಿಗೆ ಹಾಕುವುದ್ರ ಮೂಲಕ ನಾವು ಅಂತರ್ಜಲವನ್ನು ಸಹಿತ ಹೆಚ್ಚಿಸಬಹುದು. ಈ ರೀತಿಯ ಹೊಸ ಹೊಸ ತಂತ್ರಜ್ಞಾನಗಳನ್ನ ನಾವು ಉಪಯೋಗಿಸಿಕೊಳ್ಳೋದು ಬಹಳ ಅವಶ್ಯಕವಾಗಿರುತ್ತದೆ. ಈಗ ನಾವು ಒಣ ಬೇಸಾಯ ಮಾಡ್ತೀವಿ ಅಂದ್ರೆ ವರ್ಷದ 12 ತಿಂಗಳ ಕಾಲ ಒಣ ಬೇಸಾಯ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದರ ಸಂಬಂಧ ಇನ್ನೊಂದು ತಂತ್ರಜ್ಞಾನ ಅಂದ್ರೆ ಗ್ರೀನ್ ಹೌಸ್, ಹಸಿರು ಮನೆ ಅಂತೇಳಿ ನಾವು ಕರಿತೀವಿ. ಇದು ಏನಿದೆ ಅಲ್ಲ, ಇದನ್ನ ಉಪಯೋಗಿಸಿಕೊಂಡು ನಾವು ವರ್ಷದ 12 ತಿಂಗಳ ಕಾಲ ಸಂಪೂರ್ಣವಾಗಿ ಬೆಳೆಯನ್ನ ಬೆಳೆಯಬಹುದು. ತರಕಾರಿಗಳಾಗಿರ್ಬೋದು, ಹೂಗಳಾಗಿರ್ಬೋದು, ಮತ್ತೆ ಹಣ್ಣುಗಳಾಗಿರ್ಬೋದು, ಈ ರೀತಿಯ ಸಣ್ಣ ಪ್ರಮಾಣದ ಸಸ್ಯಗಳೇನಿರ್ತಾವ ನೋಡು, ಇವನ್ನೆಲ್ಲ ಬೆಳೀತಾರ. ಇವನ್ನ ಯಾವುದೇ ಆಗಿರ್ಲಿ, ಅಲ್ಲಿ ಅಂದ್ರೆ ಹೊರಗಿನ ವಾತಾವರಣ ಹೇಗೆ ಇರಲಿ, ಒಂದು ಗೋಡೌನ್ ಮಾಡಿ ಅದರೊಳಗೆ ಸಸ್ಯಗಳ ಬೆಳವಣಿಗೆಗೆ ಯಾವ ರೀತಿ ನಮಗೆ ವಾತಾವರಣ ಬೇಕು ಅದೇ ತರದ ಒಂದು ವಾತಾವರಣ ನಾವು ತಯಾರು ಮಾಡಿ ಆ ವಾತಾವರಣದಲ್ಲಿ ಬೆಳೆಸುವಂತ ಒಂದು ತಂತ್ರಜ್ಞಾನ ಹಸಿರುಮನೆ ಆಗಿದೆ. ಇದರ ಬಗ್ಗೆ ಏನಿರ್ತದಲ್ಲ, ಈ ತಂತ್ರಜ್ಞಾನಗಳ ಬಗ್ಗೆ ರೈತರಿಗೆ ಅರಿವು ಮೂಡಿಸುವುದು ನಮ್ಮ ಕರ್ತವ್ಯ ಆಗಿರ್ತದೆ. ಅವರ ಆರ್ಥಿಕತೆ ಜಾಸ್ತಿ ಆಗುತ್ತಲೇನ ಅದೇ ಟೈಮಿಗೆ ಒಂದು ಗ್ರಾಮೀಣ ಅಭಿವೃದ್ಧಿ ಕೂಡ ಸಾಧ್ಯವಾಗ್ತೈತೆ. ಹೀಗೆ ಹಲವಾರು ಗ್ರಾಮಗಳ ಅಭಿವೃದ್ಧಿಯಿಂದ ನಮ್ಮ ದೇಶದ ಅಭಿವೃದ್ಧಿ ಸಾಧ್ಯವಾಗುತ್ತದೆ ಅಂತ ಹೇಳಕ್ ಇಷ್ಟಪಡ್ತೇನೆ ಸ್ನೇಹ. ಪರಿಸರದಲ್ಲಿ ಸಿಗುವಂತಹ ವಸ್ತುಗಳನ್ನೇ ಬಳಸಿ ನಾವು ಅದನ್ನೆಲ್ಲ ಸದುಪಯೋಗಗೊಳಿಸಿಕೊಂಡ್ರೆ ಅದು ಮಾಲಿನ್ಯಗಳನ್ನೆಲ್ಲ ತಡೆಗಟ್ಟಬಹುದು ಎಂಬುದನ್ನ ನೀವು ಪ್ರಸ್ತಾವನೆ ಮಾಡಿದ್ದೀರಿ. ಹೌದು ಸ್ನೇಹ. ಈಗ ನಿಮ್ ಇಷ್ಟವಾದ ಗೀತೆಯನ್ನು ಕೇಳಬಹುದಾ? ಹೌದು ಸ್ನೇಹ, ನನಗೆ ಗೀತೆಗಳಂದ್ರೆ ನೆನಪಾದ್ರೆ ನನಗೆ ಬಹಳ ಮನಸ್ಸಿಗೆ ಮುಟ್ಟದಂದ್ರೆ ಜಾನಪದ ಗೀತೆಗಳು. ಯಾವುದು? ಹಳ್ಳಿಗಳಂದ್ಗುಟ್ಲೆನ ಅಲ್ಲಿ ಇರ್ತಕ್ಕಂಥ ಜನರ ಒಬ್ಬರ ಧ್ವನಿಯಿಂದ ಇಬ್ಬರ ಧ್ವನಿಗೆ ಕೇವಲ ಮೌಖಿಕವಾಗಿ ಬಂದಿರತಕ್ಕಂಥ ಹಲವಾರು ಪದಗಳು ಇವತ್ತು ಎಲ್ಲರ ಮನಸ್ಸನ್ನ ಗೆದ್ದಿರ್ತವೆ. ಎಷ್ಟೋ ಜನಪದ ಗೀತೆಗಳನ್ನ ಒಂದೇ ಚಿತ್ರದಲ್ಲಿ ತೋರಿಸತಕ್ಕಂಥ ಚಿತ್ರ ಸೇವಂತಿ. ಸೇವಂತಿ ಕಾಲೇ ಕವರು ರಾ